ದಿಂದ ಸಕಲ ಸಿದ್ಧತೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ತರಂಗಾಂತರ 102.1 ಮೆಗಾಹರ್ಟ್ಸ್ಗಳು. ಸಮಯ 6:51. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಇಂದಿನ ಕೃಷಿರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಕೇಳುತ್ತಿರುವಂತಹ ನಮ್ಮೆಲ್ಲ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ಆಲಿಸಬಹುದು ತೊಗರಿ ಬೆಳೆಯಲ್ಲಿ ಕುಡಿಚಿಊಟುವ ತಂತ್ರಜ್ಞಾನಗಳ ಕುರಿತು ಡಾಕ್ಟರ್ ಬಸವಣ್ಣಪ್ಪ ಎಂಎ ಅವರೊಂದಿಗೆ ಸಂದರ್ಶನವನ್ನು, ನಂತರ ರೇಷ್ಮೆ ಬೆಳೆ ಕುರಿತು ಮಾಹಿತಿಯನ್ನು ಕೇಳುವಿರಿ ಅಮರೇಶ್ ಆಶಿಹಾಳ ಅವರಿಂದ, ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು, ತದನಂತರ ಪೇಟೆ ಧಾರಣೆ. ಇವಿಷ್ಟು ಇಂದಿನ ಕಾರ್ಯಕ್ರಮದಲ್ಲಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರೇ, ಆರಂಭದಲ್ಲಿ ಆಲಿಸೋಣ ತೊಗರಿ ಬೆಳೆಯಲ್ಲಿ ಕುಡಿಚಿಊಟುವ ತಂತ್ರಜ್ಞಾನಗಳ ಕುರಿತು ಡಾಕ್ಟರ್ ಬಸವಣ್ಣಪ್ಪ ಎಂಎ ಅವರೊಂದಿಗೆ ಸಂದರ್ಶನವನ್ನು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರೇ, ಯುವತಿನ ಕಾರ್ಯಕ್ರಮದಲ್ಲಿ ಪ್ರಸ್ತುತ ಒಂದು ಸನ್ನಿವೇಶದಲ್ಲಿ ನಮ್ಮ ರಾಯಚೂರು ಜಿಲ್ಲೆಯಲ್ಲಾಗಿರ್ಬೋದು ಅಥವಾ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಸಾಕಷ್ಟು ತೊಗರಿಯನ್ನ ಇತ್ತೀಚೆಗೆ ಬೆಳೀತಿದ್ದಾರೆ. ಈ ವರ್ಷ ಕೂಡ ಪ್ರದೇಶ ವಿಸ್ತರಣೆ ಬಹಳಷ್ಟವಾಗಿದೆ. ಈ ವರ್ಷ ಚೆನ್ನಾಗಿ ಮಳೆ ಬರ್ತಾ ಇದೆ, ರೈತ ಬಾಂಧವರು ಚೆನ್ನಾಗಿ ಬೆಳೆಯೂ ಕೂಡ ಬರ್ತಿದೆ ಎಂಬಂತಹ ಒಂದು ಮಾಹಿತಿಯನ್ನ ಕೊಡ್ತಿದ್ದಾರೆ. ಈ ಒಂದು ಸನ್ನಿವೇಶದಲ್ಲಿ ಒಳ್ಳೆ ಮಳೆ ಇದೆ, ವಾತಾವರಣವಿದೆ. ಸದ್ಯದ ಸನ್ನಿವೇಶದಲ್ಲಿ ತೊಗರಿಯನ್ನ ಬೆಳೆದಂತಹ ರೈತ ಬಾಂಧವರು ಏನ್ ಮಾಡಬೇಕು, ಹೆಚ್ಚಿನ ಇಳುವರಿಗೆ ಮತ್ತೆ ಒಂದು ಮೇಲ್ಗೊಬ್ಬರವನ್ನು ಕೊಡೋದಾಗಿರ್ಬೋದು, ಏನು ನಿರ್ವಹಣಾ ಕ್ರಮಗಳನ್ನ ಕೈಗೊಂಡ್ರೆ ಈ ಸದ್ಯದಲ್ಲಿರುವಂತಹ ಒಂದು ಬೆಳೆ ಒಳ್ಳೆಯ ಇಳುವರಿಯನ್ನು ಕೊಡಲಿಕ್ಕೆ ಸಾಧ್ಯ ಇದೆ ಎಂಬಂತಹ ಒಂದು ಮಾಹಿತಿಯನ್ನು ತಿಳಿಸಿಕೊಳ್ಳಿಕ್ಕೆ ನಮ್ಮ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸಾವಯವ ಕೃಷಿ ಸಂಶೋಧನಾ ಕೇಂದ್ರದ ಮುಖ್ಯಸ್ಥರು ಹಾಗೂ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ಬಸವಣ್ಣಪ್ಪ ಎಂಎ ಅವರು ನಮ್ಮ ಜೊತೆ ಇದ್ದಾರೆ. ಅವರಿಂದ ಮಾಹಿತಿಯನ್ನು ತಿಳ್ಕೊಳ್ಳೋಣ ಕಾರ್ಯಕ್ರಮಕ್ಕೆ. ನಮಸ್ಕಾರ ಸರ್ ತಮಗೆ. ಸರ್, ಇವತ್ತಿನ ದಿವಸ ಬಹಳಷ್ಟು ರೈತರು ಈ ವರ್ಷ ಅಂದರೆ ವಿಶೇಷವಾಗಿ ಹೋದ ವರ್ಷಕ್ಕೆ ನಾವು ಹೋಲಿಸಿ ನೋಡಿದರೆ ಈ ವರ್ಷ ಹೆಚ್ಚಿನ ಕ್ಷೇತ್ರದಲ್ಲಿ ತೊಗರಿಯನ್ನು ಬೆಳೆದಿರ್ತಕ್ಕಂಥದ್ದನ್ನು ನಾವು ನೀವೆಲ್ಲರೂ ಗಮನಿಸ್ತಾ ಇದ್ದೇವೆ. ವಿಶೇಷವಾಗಿ ಹತ್ತಿ ಮತ್ತು ತೊಗರಿಯನ್ನು ಬೇರೆ ಬೆಳೆಗಳಿಗೆ ಹೋಲಿಸಿ ನೋಡಿದರೆ ಹೆಚ್ಚಿನ ಕ್ಷೇತ್ರದಲ್ಲಿ ಬೆಳೆತಕ್ಕಂಥದ್ದನ್ನು ನಾವು ನೋಡಿದ್ದೇವೆ. ತಾವು ಹೇಳಿದ ಹಾಗೆ ಈಗ ತೊಗರಿಯ ಅಧಿಕ ಇಳುವರಿಯನ್ನು ಹೆಚ್ಚಿಸಲಿಕ್ಕೆ ಯಾವ ಯಾವ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತಕ್ಕಂಥದ್ದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಈಗಾಗಲೇ ತೊಗರಿ ಸುಮಾರು 45-50 ದಿವಸ 60 ದಿವಸದ ಬೆಳೆ ಕೂಡ ಇದೆ. ಈಗಾಗಲೇ ಕೃಷಿ ಇಲಾಖೆಯವರು, ನಾವು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದವರು ಕೂಡ ಈಗಾಗಲೇ ಕ್ಷೇತ್ರದಲ್ಲಿ ಪ್ರಾತ್ಯಕ್ಷಿಕೆಗಳನ್ನು, ಅಂದರೆ ಯಾರ್ಯಾರು ತೊಗರಿಯನ್ನು ಬೆಳೆದಿದ್ದಾರೆ ಅವರವರ ಕ್ಷೇತ್ರದಲ್ಲಿ ಈಗಾಗಲೇ ಪ್ರಾತ್ಯಕ್ಷತೆಯನ್ನು ಕೂಡ ಕೈಗೊಂಡಿದ್ದೀವಿ. ಯಾವುದ್ರ ಬಗ್ಗೆ ಪ್ರಾತ್ಯಕ್ಷತೆ ಅಂತಂದರೆ, ಈಗ ತೊಗರಿನಲ್ಲಿ ಕುಡಿಚಿ ಹುಟ್ಟುವುದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಅದಕ್ಕಿಂತ ಮುಂಚಿತವಾಗಿ ಈಗ ಪೋಷಕಾಂಶಗಳ ನಿರ್ವಹಣೆಯನ್ನು ಕೂಡ ತಾವು ಕೇಳಿದ್ರಿ. ಈಗ ತೊಗರಿನಲ್ಲಿ ಬಿತ್ತುವಾಗಲೇ ನಾವು 1 ಎಕರೆಗೆ 1 ಚೀಲ ಡಿ ಎ ಪಿಯನ್ನು ಕೊಟ್ಟರೆ ಸಾಕು. ಯಾಕಂದರೆ 10 ಕೆಜಿ ಸಾರಜನಕ, 25 ಕೆಜಿ ರಂಜಕವನ್ನು ನಾವು ಕೊಟ್ಟರೆ ಸಾಕಾಗುತ್ತೆ 1 ಎಕರೆಗೆ. ಸೊ ಹಾಗಾಗಿ ಅದನ್ನು ಆಗಲೇ ಬಿತ್ತನೆ ಸಮಯದಲ್ಲಿ ಕೊಟ್ಟಿರ್ತಾರೆ. ಇನ್ನು ಮೇಲುಗೊಬ್ಬರವಾಗಿ ತೊಗರಿನಲ್ಲಿ ಕೊಡ್ತಕ್ಕಂಥದ್ದು ಯಾವುದೇ ಗೊಬ್ಬರ ಬೇಕಾಗಿಲ್ಲ. ಆದರೆ ವಿಶೇಷವಾಗಿ ರೈತರು ತೊಗರಿಯ ಇಳುವರಿಯನ್ನು ಜಾಸ್ತಿ ಮಾಡಬೇಕು ಅಂದರೆ, ಈಗ 19-19-19 ಅಂತಕ್ಕಂಥ ನೀರಿನಲ್ಲಿ ಕರಗುವಾಗ 1 ಕೆಜಿ ಗೊಬ್ಬರ ಬರುತ್ತೆ. ಅದನ್ನು 1 ಎಕರೆಗೆ ಸುಮಾರು 150-200 ಲೀಟರ್ ನೀರಿನಲ್ಲಿ ಸೇರಿಸ್ಕೊಂಡು ಸಿಂಪಡಣೆ ಮಾಡ್ತಕ್ಕಂಥದ್ದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. 1 ಕೆಜಿ 19-19-19 ಅಂತಕ್ಕಂಥದ್ದನ್ನು ನೀರಿನಲ್ಲಿ ಕರಗುವ ಗೊಬ್ಬರವನ್ನು 150-200 ಲೀಟರ್ ನೀರಿನಲ್ಲಿ ಸೇರಿಸ್ಕೊಂಡು ಸಿಂಪಡಣೆ ಮಾಡ್ತಕ್ಕಂಥದ್ದು ಒಂದು ಪ್ರಮುಖವಾಗಿರ್ತಕ್ಕಂಥದ್ದು. ಎರಡನೇದು ತಮಗೆಲ್ಲ ಗೊತ್ತಿದೆ, ಈಗಾಗಲೇ ನಮ್ಮ ಅನೇಕ ಕೀಟ ತಜ್ಞರು ಕೂಡ ಈ ಬರ್ತಕ್ಕಂಥ ಕೀಟಗಳ ನಿರ್ವಹಣೆ ಬಗ್ಗೆನೂ ಕೂಡ ಸಾಕಷ್ಟು ವಿಷಯವನ್ನು ನಮ್ಮ ಆಕಾಶವಾಣಿಯಿಂದನೂ ತಾವು ಕೇಳ್ಕೊಂಡಿದ್ದೀರಾ. ಇನ್ನು ಎರಡನೇದು ಏನಪ್ಪ ಅಂತಂದರೆ, ಇದೇ ತೊಗರಿನಲ್ಲಿ ಕಳೆಗಳು ಬರ್ತಿರ್ತವೆ. ಆ ಕಳೆಗಳನ್ನು ಹತೋಟಿ ಮಾಡ್ತಕ್ಕಂಥದ್ದು, ಯಾಕಂದರೆ ಸತತವಾಗಿ ಈಗಾಗಲೇ ವಾರಕ್ಕೊಂದ್ಸರಿ ನಮಗೆ ನೀರು ಹಾಸಿದ ಹಾಗೆ ಮಳೆ ಬರ್ತಾ ಇದೆ ರಾಯಚೂರ ಒಂದು ಜಿಲ್ಲೆಯಲ್ಲಿ. ಈಗ ರಾಯಚೂರು ಇರ್ಬೋದು, ಮಾನ್ವಿ ಇರ್ಬೋದು, ಮತ್ತು ಈಗ ದೇವದುರ್ಗದ ಹತ್ತಿರ ಇರ್ಬೋದು, ಹೀಗೆಲ್ಲ ಬಹಳಷ್ಟು ಮಳೆ ಬರ್ತಾ ಇದೆ. ಸೊ ಈ ಒಂದು ತೊಗರಿನಲ್ಲಿ ಕಳೆಗಳ ಒಂದು ಹಾವಳಿನೂ ಕೂಡ ಬರ್ತಾ ಇದೆ. ಸೊ ಅದನ್ನು ಹತೋಟಿ ಮಾಡಲಿಕ್ಕೆ ಈಗ ನಾವು ಕಳೆಯನ್ನು, ಅಂದರೆ ಕಳೆ ಹುಟ್ಟಿದ ನಂತರ ಯಾವ ಕಳೆ ನಾಶಕವನ್ನು ಸಿಂಪಡಣೆ ಮಾಡಬೇಕು ಅಂತೇಳಿ ಭಾಳಷ್ಟು ಜನರು ರೈತರು ಪ್ರಶ್ನೆಯನ್ನು ಮಾಡ್ತಾರೆ. ಅದರಲ್ಲಿ ಏಜಿಲ್ ಅಂತಕ್ಕಂಥದ್ದಿದೆ, ಮತ್ತು ಟರ್ಗ ಸೂಪರ್ ಅಂತಕ್ಕಂಥದ್ದಿದೆ, ವಿಪ್ ಸೂಪರ್ ಅಂತಕ್ಕಂಥದ್ದಿದೆ. ಅದನ್ನು ಈಗ ಏಜಿಲ್ ಆದರೆ 1 ಎಕರೆಗೆ 1/4 ಲೀಟರ್ನಂಗೆ 200 ಲೀಟರ್ ನೀರಿನಲ್ಲಿ ಸೇರಿಸ್ಕೊಂಡು ತೊಗರಿಗೆ ಸಾಲುಗಳ ಮಧ್ಯೆ ನಾವು ಈಗ ವುಡ್ ಗಾರ್ಡ್ ಅಂತ ಬರುತ್ತೆ ನಾಜಲಿಗೆ ಅದನ್ನು ಸೇರಿಸ್ಕೊಂಡು ನಾವು ಅದನ್ನು 2 ಸಾಲುಗಳ ಮಧ್ಯೆ ಸಿಂಪಡಣೆ ಮಾಡಿದರೆ ಇದರಲ್ಲಿ ಏಕದಳ ಧಾನ್ಯಗಳು, ಅಂದರೆ ಏಕದಳ ಕಳೆಗಳು ಹತೋಟಿ ಆಗ್ತವೆ. ಸೊ ಅದನ್ನು ನಿರ್ವಹಣೆ ಮಾಡ್ತಕ್ಕಂಥದ್ದು. ಆಮೇಲೆ ಇನ್ನೊಂದು ಪರ್ಶೂಟ್ ಅಂತ ಬರ್ತದೆ, ಇಮ್ಯಾಜಿತ್ ಫೈರ್ ಅಂತೇಳಿ. ಸೊ ಅದನ್ನು 40-45 ದಿವಸದೊಳಗೇ, ಅಂದರೆ ತೊಗರಿ ಹುಟ್ಟಿದ 40-45 ದಿವಸದೊಳಗೇ ಕಳೆಗಳ ಮೇಲೆ ಅದನ್ನು ಸಿಂಪಡಣೆಯನ್ನು ಮಾಡೋದ್ರಿಂದ ಅಲ್ಲಿ ಅಗಲ ಎಲೆ ಇರ್ತಕ್ಕಂಥದ್ದು ಮತ್ತು ಏಕದಳ ಇರತಕ್ಕಂಥ ಕಳೆಗಳು ಕೂಡ ನಾವು ಸಂಪೂರ್ಣವಾಗಿ ಹತೋಟಿಯನ್ನು ಮಾಡ್ಕೊಳ್ಬೋದು. ಇನ್ನು ಮೂರನೇದು ಬರಬೇಕು ಅಂತಂದರೆ, ನಾವು ಈ ತೊಗರಿನಲ್ಲಿ ಅಲ್ಲಲ್ಲೇ ಒಂದು ಸ್ವಲ್ಪ ಬಾಡ್ತಾ ಇದ್ದಾವೆ ತೊಗರಿಗಳು. ಯಾಕೆ ಬಾಡ್ತಾ ಇದ್ದಾವೆ ಅಂತಂದರೆ, ಈಗ ಸ್ವಲ್ಪ ಮಳೆ ಜಾಸ್ತಿ ಬಿದ್ದರಿಂದ ಎಲ್ಲೆಲ್ಲಿ ನೀರು ನಿಲ್ಲುತ್ತೆ ಅಂತಹ ಪ್ರದೇಶದಲ್ಲಿ ತೊಗರಿ ಕೂಡ ಬಾಡ್ತಾ ಇದೆ. ಆಮೇಲೆ ಇದು ತೊಗರಿ ಮತ್ತು ಹತ್ತಿ ಏನಾಗುತ್ತೆ, ನೀರಿಗೆ ಜಾಸ್ತಿ ನೀರಿತ್ತಂದರೆ ಜಾಸ್ತಿ ತೇವಾಂಶ ಇದ್ದರೆ ತಡೆದುಕೊಳ್ಳುವ ಶಕ್ತಿ ಇರೋದಿಲ್ಲ. ಸೊ ಅಂತಹ ಸಂದರ್ಭದಲ್ಲಿ ಕನಿಷ್ಠ ಅಂದ್ರೂ 20 ಸಾಲಿಗೆ 1 ಸಾಲಿನಂತೆ ಈ ಎತ್ತಿನ ರಂಟೆಯನ್ನು ಹೊಡೆದು ಸಾಲನ್ನು ತೆಗಿತಕ್ಕಂಥದ್ದು ಒಂದು, ಅಂದರೆ ಬಸಿಗಾಲ್ವೆ ಅಂತ ಕರಿತೀವಿ, ಅದನ್ನೊಂದು ದಯವಿಟ್ಟು ರೈತರು ಮಾಡಬೇಕಾಗತ್ತೆ. ಎರಡನೇದು, ಎಲ್ಲಾದರೂ ಬಾಡ್ತಾ ಇತ್ತು ಅಂತಂದರೆ ಅಲ್ಲಿ ಬೇರು ಕೊಳೆ ರೋಗ ಅಥವಾ ಬಡ್ಡೆ ಕೊಳೆ ರೋಗ ಇರುತ್ತೆ. ಸೊ ಅದು ಶಿಲೀಂಧ್ರದಿಂದ ಬರ್ತಕ್ಕಂಥದ್ದಾಗಿರ್ಬೋದು ಅಥವಾ ಬ್ಯಾಕ್ಟ್ರಿಯಿಂದ ಬರ್ತಕ್ಕಂಥದ್ದಾಗಿರ್ಬೋದು. ಇಂಥದ್ದಿತ್ತಂದರೆ ಕಾರ್ಬನ್ ಡೈಜಮನ್ನು ಪ್ರತಿ ಒಂದು ಲೀಟ್ರ್ ನೀರಿಗೆ 2 ಗ್ರಾಮ್ ಹಾಕ್ಕೊಂಡು ನಾವು ಡ್ರೆಂಚಿಂಗ್ ಮಾಡೋದ್ರಿಂದ, ಅಂದರೆ ಗಿಡದ ಬುಡಕ್ಕೆ ಬಿಡೋದ್ರಿಂದ ಇದರ ರೋಗವನ್ನು ಹತೋಟಿಯನ್ನು ಕೂಡ ನಾವು ಮಾಡ್ಬೋದು. ಸೊ ಇದನ್ನು ರೈತರು ದಯವಿಟ್ಟು ತಪ್ಪದೇ ಕೈಗೊಳ್ಳಬೇಕು. ಇನ್ನು ನಾಲ್ಕನೇದಾಗಿ ಏನಪ್ಪಾ ಅಂತಂದರೆ, ಈಗ ಕುಡಿಚಿ ಹುಟ್ಟುವುದು. ಇತ್ತೀಚಿನ ದಿನಗಳಲ್ಲಿ ಭಾಳಷ್ಟು ರೈತರಿಗೆ ನಮ್ಮ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿನಿಂದ ಆಗಿರ್ಬೋದು, ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಿಂದ ಆಗಿರ್ಬೋದು, ಮತ್ತು ಅದರ ಜೊತೆಗೆ ಕೃಷಿ ವಿಜ್ಞಾನಗಳ ಕೇಂದ್ರದಿಂದ ಆಗಿರ್ಬೋದು, ಅದ್ರ ಜೊತೆಗೆ ಕೃಷಿ ಇಲಾಖೆಯವರು ಕೂಡ ಈಗಾಗಲೇ ಪ್ರಾತ್ಯಕ್ಷತೆಗಳನ್ನು ನಾನೀಗ ಮೊದಲೇ ಹೇಳಿದ ಹಾಗೆ ಪ್ರಾತ್ಯಕ್ಷಿಕೆಗಳನ್ನು ಕೂಡ ಕೈಗೊಳ್ತಾ ಇದ್ದಾರೆ. ಸೊ ರೈತರನ್ನು ಸೇರಿಸಿ ಅದರ ಬಗ್ಗೆ ಒಂದು ತಿಳುವನ್ನು ಅಥವಾ ಅರಿವನ್ನು ಮೂಡಿಸುವ ಒಂದು ಹಿನ್ನೆಲೆಯಲ್ಲಿ ಈಗ ಅದಕ್ಕಾಗಿನೇ ಒಂದು ಮೆಷಿನ್ ಬಂದಿದ್ದಾವೆ. ಕೇವಲ 1,450 ರೂಪಾಯಿದಿಂದ ನಡ್ಕೊಂಡು 1,500 ರೂಪಾಯಿಗೆ ಒಂದು ಮೆಷಿನ್ ಸಿಗ್ತವೆ. ನಾವು ಬ್ಯಾಟ್ರಿ ಆಪರೇಟೆಡ್ ಸ್ಪ್ರೇಯರ್, ಏನು ನ್ಯಾಪ್ ಸ್ಯಾಕ್ ಸ್ಪ್ರೇಯರ್ ಇರ್ತವೆ, ಬ್ಯಾಟ್ರಿ ಸ್ಪ್ರೇ ಇರ್ತವೆ, ಅದಕ್ಕೆ ನಾವು ಸ್ವಿಚ್ ಹಾಕೋದ್ರಲ್ಲಿ ಇದನ್ನು ಈ ಮೆಷಿನನ್ನು ಸೇರಿಸಿ ನಾವು ಅದನ್ನು ಸುಮ್ಮನೆ ಹಿಂದ್ಗಡೆ ಪಂಪ್ ಹಾಕೊಳ್ಳೋದು, ಅದಕ್ಕೆ ನೀರು ಹಾಕೊಳ್ಬಾರ್ದು, ಬ್ಯಾಟ್ರಿ ಚಾರ್ಜ್ ಮಾಡಿರಬೇಕು. ಈ ಒಂದು ಮೆಷಿನನ್ನು ಕುಡಿಯ ಮೇಲೆ, ಅಂದರೆ ತೊಗರಿಯ ಮೇಲೆ ಹಿಂಗೆ ಕೈ ಹಿಡ್ಕೊಂಡು ಹೋಗ್ತಾ ಇದ್ರೆ 1 ಅಥವಾ 2 ಇಂಚಿನಷ್ಟು ಕಟ್ ಮಾಡಿದರೆ ಸಾಕು. ಸೊ ಇದರ ಪ್ರಮುಖವಾದ ಉದ್ದೇಶ ಏನಪ್ಪಾ ಅಂದರೆ ತೊಗರಿನಲ್ಲಿ ಕುಡಿಚಿ ಹುಟ್ಟುವುದು. ಸೊ ಇದರಲ್ಲಿ ಏನಾಗುತ್ತೆ, ಸೂರ್ಯನ ಬೆಳಕು ಚೆನ್ನಾಗಿ ಗಿಡಗಳಿಗೆ ಎಲ್ಲ ಇದಕ್ಕೂ ಬೀಳುತ್ತೆ. ಎರಡನೇದು, ತುದಿ ಬರೇ ಬೆಳೀಲಿಕ್ಕೆ ಬಿಟ್ಟರೆ ಗಿಡ ಎತ್ತರವಾಗಿ ಬೆಳೀತಿರ್ತದೆ, ಅದನ್ನು ಹತೋಟಿ ಮಾಡಬೇಕಂದ್ರೆ ಕುಡಿಯನ್ನು ಚೂಟಬೇಕು. ಸೊ ಈ ಕುಡಿ ಚೂಟೋದ್ರಿಂದ ಇನ್ನೊಂದು ಅನುಕೂಲ ಏನು ಅಂತಂದರೆ, ಬೆಳವಣಿಗೆ ಕುಂಠಿತ ಆಗಿ ಮತ್ತು ಅದರ ಪಕ್ಕದಲ್ಲಿರ್ತಕ್ಕಂಥ ಏನು ಟೊಂಗೆಗಳು ಜಾಸ್ತಿ ಆಗ್ತವೆ, ಮತ್ತು ಹೂಗಳ ಪ್ರಮಾಣ ಜಾಸ್ತಿ ಆಗುತ್ತೆ, ಕಾಯಿಗಳ ಪ್ರಮಾಣ ಜಾಸ್ತಿ ಆಗುತ್ತೆ. ಸೊ ಇದು ನಮ್ಮ ಈಗ TS3R ಇರ್ಬೋದು, ಅಥವಾ GRG 152 ತಳಿನಲ್ಲಾದರೂ ಮಾಡ್ಬೋದು, ಅಥವಾ GRG 811 ತಳಿಗಳಲ್ಲೂ ಕೂಡ ಕುಡಿ ಚೂಟೋದನ್ನು ದಯವಿಟ್ಟು ರೈತರು ಪಾಲನೆಯನ್ನು ಮಾಡಲೇಬೇಕು. ಪುನಃ ತಮ್ಮಲ್ಲಿ ನಾನು ಮನವಿ ಮಾಡ್ಕೊಳ್ತೀನಿ, ಈ ತೊಗರಿನಲ್ಲಿ ಕುಡಿ ಚೂಟೋದನ್ನು ದಯವಿಟ್ಟು ಯಾವ ದಿವಸದಲ್ಲಿ ಮಾಡಬೇಕು ಅಂತ ಪ್ರಶ್ನೆಯನ್ನು ಕೇಳ್ತಿರ್ತಾರೆ. ಸೊ 45-50 ದಿವಸದ ಒಳಗೇ ನಾವು ಒಂದು ಸರಿ ಕುಡಿಯನ್ನು ಚೂಟಬೇಕು. ಆಮೇಲೆ BSMR 736 ಆಯ್ತು ಅಂತಂದರೆ, ಸೊ ಅದರಲ್ಲಿ ನಾವು 60-70 ದಿವಸಕ್ಕೆ ಒಂದ್ಸರಿ ಮತ್ತು 90 ಒಂದ್ಸರಿ ಕುಡಿಯನ್ನು ಚೂಡ್ತಕ್ಕಂಥದ್ದು ಯಾರಾದರೂ ಬೆಳೆದಿದ್ರೆ. ಭಾಳಷ್ಟು ಕ್ಷೇತ್ರದಲ್ಲಿ ಈಗಾಗಲೇ ರೈತರು TS3R ಮತ್ತು GRG 152 ಅನ್ನು ಬೆಳೆದಿದ್ದಾರೆ. ಸೊ ಅದರಲ್ಲಿ ಮಾತ್ರ ಒಂದೇ ಸರಿ ಕುಡಿ ಚೂಟವನ್ನು ಮಾಡೋದ್ರಿಂದ ನಮಗೆ ಅಧಿಕ ಇಳುವರಿಯನ್ನು ಪಡೆಯಲಿಕ್ಕೆ ಸಾಧ್ಯ ಆಗುತ್ತೆ ಅಂಥೇಳಿ ದಯವಿಟ್ಟು ಇಂಥದನ್ನು ಮಾಡೋದ್ರಿಂದ ರೈತರು ಹಂತ ಹಂತವಾಗಿ ಕೀಟಗಳ ಹತೋಟಿ, ರೋಗಗಳ ಹತೋಟಿ, ಪೋಷಕಾಂಶಗಳ ನಿರ್ವಹಣೆ ಮತ್ತು ಪೋಲಿಯರ್ ಅಪ್ಲಿಕೇಶನ್ ಅಂತ ಹೇಳ್ತೀವಿ, 19-19, 13-45 ಅದು ಕೂಡ 1 kg 1 ಎಕರೆಗೆ ಸಿಂಪಡಣೆ ಮಾಡೋದ್ರಿಂದ ಹೆಚ್ಚಿನ ಇಳುವರಿಯನ್ನು ಪಡೀಲಿಕ್ಕೆ ಸಾಧ್ಯ ಆಗುತ್ತೆ ಸರ್. ಒಳ್ಳೆಯದು ಸರ್. ಅನಂತರ ಜೊತೆಗೆ ನಮ್ಮ ರೈತ ಬಂದು ಈಗ ಪಲ್ಸ್ ಮ್ಯಾಜಿಕ್ ದ್ವಿದಳ ಧಾನ್ಯಗಳಿಗೆ ಸ್ಪ್ರೇ ಮಾಡಬೇಕು, ಅದು ಯಾವ ಸಮಯದಲ್ಲಿ ಹೇಗೆ ಅದು ಅಂತ. ಸೊ ಇದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು, ನಾನು ಹೇಳೋದನ್ನು ಮರೆತೆ. ಪಲ್ಸ್ ಮ್ಯಾಜಿಕ್ ನಮ್ಮ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿನಿಂದ, ಅದರಲ್ಲಿ ವಿಶೇಷವಾಗಿ ಕಲಬುರಗಿಯ ಸಂಶೋಧನಾ ಕೇಂದ್ರದಿಂದ ಇದನ್ನು ಅಭಿವೃದ್ಧಿಪಡಿಸಿದ್ದು. ನಾವು ಈಗಾಗಲೇ ಪಲ್ಸ್ ಮ್ಯಾಜಿಕ್ ಅನ್ನು ಈಗ ಭಾಳಷ್ಟು ಜನರಲ್ಲಿ ಅರಿವು ಮೂಡಿದೆ. ಸೊ ಇದನ್ನು ಯಾವ ಹೊತ್ತಿನಲ್ಲಿ ಸಿಂಪಡಣೆ ಮಾಡಬೇಕು ಅಂತಂದರೆ, ತೊಗರಿನಲ್ಲಿ ಮೊಗ್ಗೆ ಬರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲೆಲ್ಲೇ ಒಂದು ಹೂವು ಆಗಿರ್ತವೆ, ಅಂಥ ಸಂದರ್ಭದಲ್ಲಿ 1 ಎಕರೆಗೆ 2 kg ಪಲ್ಸ್ ಮ್ಯಾಜಿಕ್ ಅನ್ನು 200 ಲೀಟರ್ನಲ್ಲಿ ಸೇರಿಸ್ಕೊಂಡು ತೊಗರಿಗೆ ಒಂದ್ಸರಿ ಸಿಂಪಡಣೆ ಮಾಡಬೇಕಾಗುತ್ತೆ. ತದನಂತರ 15 ದಿವಸ ಆದಮೇಲೆ, ಮೊದಲೇ ಒಂದು ಸಿಂಪಡಣೆ ಆದಮೇಲೆ ಮತ್ತೊಂದ್ಸರಿ 1 ಎಕರೆಗೆ 2 kg ಪಲ್ಸ್ ಮ್ಯಾಜಿಕ್ ಅನ್ನು ಸಿಂಪಡಣೆ ಮಾಡೋದ್ರಿಂದ ನಾವು ಹೆಚ್ಚಿನ ಇಳುವರಿಯನ್ನು ಪಡೆಯಲಿಕ್ಕೆ ಸಾಧ್ಯ ಆಗುತ್ತೆ. ಅಂದರೆ 1 ಎಕರೆಗೆ 2 kg 2 kg ನಾವು ಪಲ್ಸ್ ಮ್ಯಾಜಿಕ್ ಅನ್ನು 200 ಲೀಟರ್ ನೀರಿನಲ್ಲಿ ಸೇರಿಸ್ಕೊಂಡು ಸಿಂಪಡಣೆ ಮಾಡೋದು ಬಹಳ ಒಳ್ಳೆಯದು. ಅಂದ್ರೆ 2 ಸರಿ ಇದನ್ನು ಸಿಂಪಡಣೆ ಮಾಡಬಹುದು, 2 ಬಾರಿ ಇದನ್ನು ಸಿಂಪಡಣೆ ಮಾಡೋದ್ರಿಂದ ಅಧಿಕ ಇಳುವರಿಯನ್ನು ಪಡೆಯಲಿಕ್ಕೆ ಸಾಧ್ಯ. ಯಾವ ಸಂದರ್ಭದಲ್ಲಿ ಅಂತ ಹೇಳ್ತಾರೆ? ಸೊ ಇದು ನಾವು ಮೊಗ್ಗೆ ಬಿಡ್ತಕ್ಕಂಥ ಸಂದರ್ಭದಲ್ಲಿ, ತೊಗರಿನಲ್ಲಿ 1-2-3 ಮೊಗ್ಗೆಗಳು ಬಿಡ್ತಿರ್ತವೆ, ಆಮೇಲೆ ಒಂದೊಂದು ಹೂವು ಆಗಿರ್ತವೆ, ಅಂತ ಸಂದರ್ಭದಲ್ಲಿ ಒಂದು ಸರಿ ಸಿಂಪಡಣೆ ಮಾಡಬೇಕು. ತದನಂತರ 15 ದಿವಸದ ನಂತರ ಇದನ್ನು ಪಲ್ಸ್ ಮ್ಯಾಜಿಕ್ ಅನ್ನು ಸಿಂಪಡಣೆ ಮಾಡೋದ್ರಿಂದ ರೈತರು ಹೆಚ್ಚಿನ ಇಳುವರಿಯನ್ನು ಪಡೆಯಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನೊಂದು ನಾವು ತೊಗರಿಯಲ್ಲಿ ಕಂಡು ಬರ್ತಕ್ಕಂಥದ್ದು, ಅಲ್ಲಲ್ಲೇ ಎಲೆಗಳು ಹಳದಿ ಆಗ್ತಿರ್ತವೆ. ಯಾಕೆ ಹಳದಿ ಆಗ್ತಿರ್ತವೆ ಅಂದ್ರೆ, ನೀರು ನಿಂತಾಗ ತೊಗರಿಗೆ ಹಳದಿ ಆಗ್ತಕ್ಕಂಥ ಅಂದ್ರೆ ಪೋಷಕಾಂಶಗಳ ಕೊರತೆ ಬರುತ್ತೆ. ಅಂತ ಸಂದರ್ಭದಲ್ಲಿ ಎಕರೆಗೆ 2 kg ಯೂರಿಯಾವನ್ನ ಒಂದು 20 ಲೀಟರ್ ನೀರಿನಲ್ಲಿ ಕಲಿಸ್ಕೊಂಡು ಕೊನೆಗೆ 150-200 ಲೀಟರ್ ನೀರಿನಲ್ಲಿ ಅದನ್ನು ಸೇರಿಸ್ಕೊಂಡು ಸಿಂಪಡಣೆ ಮಾಡೋದ್ರಿಂದ ಈ ಒಂದು ಹಳದಿಯನ್ನ ಅಂದ್ರೆ ಪೋಷಕಾಂಶಗಳ ಕೊರತೆಯನ್ನು ಹೋಗಲಾಡಿಸಬಹುದು. ಇಲ್ಲಪ್ಪ ಅಂತಂದ್ರೆ 19-19-19 ಅನ್ನೋದನ್ನ 1 kg 1 ಎಕರೆಗೆ ನಾವು ಸಿಂಪಡಣೆ ಮಾಡೋದ್ರಿಂದ ಈ ಹಳದಿಯನ್ನ ಎಲೆಯ ಹಳದಿಯನ್ನು ಹೋಗಲಾಡಿಸಬಹುದು, ಪೋಷಕಾಂಶಗಳ ಕೊರತೆಯನ್ನು ಹೋಗಲಾಡಿಸಬಹುದು, ಹೆಚ್ಚಿನ ಇಳುವರಿಯನ್ನು ಪಡೆಯಲಿಕ್ಕೆ ಸಾಧ್ಯ ಆಗುತ್ತೆ. ಅಂದ್ರೆ ರೈತ ಬಾಂಧವರು ಈಗ ಪ್ರಸ್ತುತ ಸನ್ನಿವೇಶದಲ್ಲಿ ಈಗ ಮೇಲ್ಗೊಬ್ಬರವನ್ನು ನಮ್ಮ 94 ತಾವೇನು ಹೇಳಿದ್ರಿ ಅದನ್ನು ಸ್ಪ್ರೇ ಒಂದು ಸಿಂಪರಣೆಯನ್ನು ಮಾಡಬೇಕು. ಜೊತೆಗೆ ತಾವು ಹೇಳಿದ ಹಾಗೆ ಈಗ ಕುಡಿ ಚೂಟೋದು ಬಹಳಷ್ಟು ಮುಖ್ಯವಾದಂಥ ಕೆಲಸ. ಬಹಳಷ್ಟು ಇಳುವರಿಯಲ್ಲಿ ಪ್ರಮಾಣದಲ್ಲಿ ಶೇಕಡ ಎಷ್ಟರಷ್ಟು ನಾವು ಸುಮಾರು 15-20% ಹೆಚ್ಚಿನ ಇಳುವರಿಯನ್ನು ಪಡೀಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ದಯವಿಟ್ಟು ರೈತರು ಅವ್ರು ಯಾರೋ ಒಬ್ಬರು ಕುಡಿ ಚೂಡ್ತಾ ಇದಾರಪ್ಪ ನಾವು ಯಾಕೆ ಮಾಡಬೇಕು ಅಂತಕ್ಕಂಥದ್ದನ್ನು ಯೋಚನೆ ಮಾಡೋದ್ರ ಬದಲು, ಸೊ ಈಗಾಗಲೇ ಕೈಯಿಂದ ಅಂದರೆ ಚೂಟು ಮಾಡೋದು, ಆದರೆ ಕೈಯಿಂದ ಚೂಟಿದಾಗ ಆಳುಗಳ ಸಂಖ್ಯೆ 1 ಎಕರೆಗೆ ಜಾಸ್ತಿ ಬೇಕಾಗುತ್ತೆ. ಈಗ ಒಂದು ಮೆಷಿನ್ ಭಾಳ ಕಡಿಮೆ ರೇಟ್ನಲ್ಲಿ ಸಿಗ್ತಾ ಇದೆ. ಕಲಬುರಗಿನಲ್ಲಿ ಒಬ್ಬ ರೈತ ಅದನ್ನು ಸಂಶೋಧನೆಯನ್ನು ಮಾಡಿ ಅಭಿವೃದ್ಧಿಪಡಿಸಿದ್ದಾರೆ. ಇಲ್ಲಾಂದರೆ ಮೊನ್ನೆ ಈಗ ಮುಧೋಳದಲ್ಲಿ ಒಬ್ಬ ರೈತರು ಈಗ ಯೂಟ್ಯೂಬ್ನಲ್ಲಿ ಬಿಟ್ಟಿದ್ದಾರೆ, ಭಾಳ ಸಿಂಪಲ್ ಆಗಿರ್ತಕ್ಕಂಥ ಒಂದು ಮೆಷಿನ್ ಅನ್ನು ಕಂಡುಹಿಡಿದಿದ್ದಾರೆ. ಸೊ ಅದನ್ನು ಕೂಡ ನಾವು 1450-1550 ಒಂದು ಮೆಷಿನ್ ಸಿಗುತ್ತೆ, ಅದನ್ನು ತೆಗೆದುಕೊಂಡು ಬಂದು ನಾವು ಈಗ ಚಾರ್ಜ್ ಬ್ಯಾಟ್ರಿ ಸಿಂಪರಣಾ ಯಂತ್ರ ಇರುತ್ತಲ್ಲ ಅದರಲ್ಲಿ ಇದನ್ನು ತೆಗೆದು ಇದರದ್ದು ಒಂದು ಸ್ವಿಚ್ಚಲ್ಲಿ ಹಾಕೊಂಡ್ಬಿಟ್ಟು ಅದನ್ನು ನಮ್ಮ ಬೆನ್ನಿಗೆ ಹಾಕ್ಕೊಂಡು ಈ ಮೆಷಿನನ್ನು 2 ಕೈಯಲ್ಲಿ ಹಿಡ್ಕೊಂಡು ತೊಗರಿಯ ಒಂದು ತುದಿ, ಈಗ ತೊಗರಿಯ ಬೆಳೆಯ ಮೇಲೆ ತೊಗರಿಯ ಒಂದು ತುದಿ ಕಟ್ ಹಾಕುವ ಹಾಗೆ 1-2 ಇಂಚಿನಷ್ಟು ಕಟ್ ಮಾಡೋದ್ರಿಂದ ನಾನು ಆಗಲೇ ಹೇಳಿದಂಗೆ ಅಲ್ಲಿ ಟೊಂಗೆಗಳ ಸಂಖ್ಯೆ ಜಾಸ್ತಿ ಆಗುತ್ತೆ, ಮತ್ತು ಬೆಳವಣಿಗೆ ಕುಂಠಿತ ಆಗುತ್ತೆ, ಮತ್ತೆ ಮೊಗ್ಗೆಗಳ ಸಂಖ್ಯೆ ಜಾಸ್ತಿ ಆಗುತ್ತೆ, ಸೂರ್ಯನ ಬೆಳಕು ಜಾಸ್ತಿ ಬರುತ್ತೆ, ಗಿಡಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಪೋಷಕಾಂಶಗಳು ಅಂದರೆ ಪತ್ರಹರಿತು ಅಭಿವೃದ್ಧಿಪಡಿಸುತ್ತೆ. ಸೊ ಪೋಷಕಾಂಶಗಳು ಕೂಡ ಲಭ್ಯತೆ ಜಾಸ್ತಿ ಆಗುತ್ತೆ, ಅದರ ಜೊತೆ ಜೊತೆಗೆ ಮೊಗ್ಗೆಗಳ ಸಂಖ್ಯೆ ಜಾಸ್ತಿ ಆಗುತ್ತೆ, ಹೂವಿನ ಸಂಖ್ಯೆ ಜಾಸ್ತಿ ಆಗುತ್ತೆ, ಕೊನೆಗೆ ನಮಗೆ ಹೆಚ್ಚಿನ ಇಳುವರಿಯನ್ನು ಪಡೆಯಲಿಕ್ಕೆ ಸಾಧ್ಯ ಆಗುತ್ತೆ. ಒಳ್ಳೆಯದು ಸರ್. ತೊಗರಿ ಬೆಳೆಯಲ್ಲಿ ಸದ್ಯದ ಪರಿಸ್ಥಿತಿಯಲ್ಲಿ ನಮ್ಮ ರೈತ ಬಾಂಧವರು ಏನು ಮಾಡಬೇಕು? ತಾವು ಹೇಳಿದ ಹಾಗೆ ಪೋಷಕಾಂಶಗಳ ನಿರ್ವಹಣೆಯನ್ನು ಸಕಾಲದಲ್ಲಿ ಮಾಡಬೇಕು, ಜೊತೆಗೆ ಇನ್ನು ಕಡಿಮೆ ಅವಧಿಯ ಒಂದು ತೊಗರಿ ಬೆಳೆಯುತ್ತಪ್ಪ ಅಂತಂದರೆ ಕಳೆಗಳನ್ನು ಸಮರ್ಥವಾಗಿ ತಜ್ಞರ ಮಾಹಿತಿಯನ್ನು ತೆಗೆದುಕೊಂಡು ಕಳೆನಾಶಕವನ್ನು ಸಿಂಪರಣೆ ಮಾಡಿ ಅದನ್ನು ಬಳಸಬೇಕಾಗ್ತದೆ. ಜೊತೆಗೆ ಕುಡಿಚಿ ಓಟುವುದು, ಹೀಗೆ ಹಲವಾರು ಬೇಸಾಯ ಕ್ರಮಗಳನ್ನು ತಾಂತ್ರಿಕ ಮಾಹಿತಿಗಳನ್ನು ಅಳವಡಿಸಿಕೊಂಡು ಈ ತೊಗರಿಯಲ್ಲಿ ಮುಂದುವರೆದ್ರಪ್ಪ ಅಂತಂದರೆ ಖಂಡಿತವಾಗಿಯೂ ಕೂಡ ರೈತ ಬಾಂಧವರಿಗೆ ಹೆಚ್ಚಿನ ಇಳುವರಿ ಲಭ್ಯ ಆಗ್ತದೆ. ನಮ್ಮ ರೈತ ಬಾಂಧವರಿಗೆ ಮಾಹಿತಿಯನ್ನು ಒದಗಿಸಿಕೊಟ್ಟಿದ್ದಕ್ಕೆ ತಮ್ಮೆಲ್ಲ ರೈತ ಬಾಂಧವರ ಪರವಾಗಿ, ನನ್ನ ವೈಯಕ್ತಿಕ ಪರವಾಗಿ ತಮಗೆ ಧನ್ಯವಾದಗಳು ಸರ್. ನಮಸ್ಕಾರ ಸರ್. ನಮ್ಮ ತಮಗೂ ಕೂಡ ನಮಸ್ಕಾರ, ಮತ್ತು ನಮ್ಮ ರೈತ ಬಾಂಧವರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇಂಥ ಮಾಹಿತಿಯನ್ನು ಕೃಷಿ ವಿಶ್ವವಿದ್ಯಾಲಯದ ಆಕಾಶವಾಣಿಯಿಂದ ಬಿತ್ತರಿಸ್ತಿರೋದನ್ನು ಬಳಸ್ಕೊಳ್ಳಿ, ಮತ್ತು ಪದೇ ಪದೇ ಕೇಳಿ, ಮತ್ತು ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳ್ರಿ, ಸಕಾಲದಲ್ಲಿ ಬೆಳೆಯನ್ನು ನಿರ್ವಹಣೆ ಮಾಡಿ ಹೆಚ್ಚಿನ ಇಳುವರಿಯನ್ನು ಪಡೆದುಕೊಳ್ಳಿ, ಖರ್ಚನ್ನು ಕಮ್ಮಿ ಮಾಡಿರಿ ಅಂತಕ್ಕಂಥದ್ದನ್ನು ಹೇಳ್ತಾ ನಿಮಗೆಲ್ಲರಿಗೂ ಕೂಡ ವಂದನೆಗಳನ್ನು ಸಲ್ಲಿಸ್ತೇನೆ. ರೈತ ಬಾಂಧವರೇ, ಇದುವರೆಗೆ ತೊಗರಿ ಬೆಳೆಯಲ್ಲಿ ಕುಡಿಚಿ ಊಟುವ ತಂತ್ರಜ್ಞಾನಗಳ ಕುರಿತು ಡಾಕ್ಟರ್ ಬಸವಣ್ಣಪ್ಪ ಎಂಎ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಪ್ರಾಕೃತಿಕ ವಿಕೋಪಕ್ಕೆ ತುತ್ತಾದಾಗ ಭೀಮಾ ಯೋಜನೆಯ ಮೂಲಕ ರೈತರಿಗೆ ಆರ್ಥಿಕ ನೆರವು ನೀಡಲು ಒಂದು ಹೆಜ್ಜೆ. हमने फसल बीमा योजना के वो अधिक प्रभावी बनाया, उसके दायरे में ज्यादा किसानों को लाए. ವಿಶ್ವಾಸ ಹೆಚ್ಚಾಗುತ್ತೆ, ಸವಲತ್ತುಗಳು ಹೆಚ್ಚಾದಾಗ ಮೇರಿ ಪಾಲಿಸಿ ಮೇರೆ ಹಾತ್. ವಿಶ್ವಾಸ ಹೆಚ್ಚಾಗುತ್ತದೆ, ಮಾಹಿತಿ ನಮ್ಮ ಭಾಷೆಯಲ್ಲಿ ಸಿಕ್ಕಾಗ ಮಾಜಿ ಪಾಲಿಸಿ ಮಾಜಾ ಹತ್ತಿ. ವಿಶ್ವಾಸ ಹೆಚ್ಚಾಗುತ್ತದೆ, ನಿಮ್ಮ ಭೀಮಾ ಪಾಲಿಸಿ ನಿಮ್ಮ ಮನೆ ಬಾಗಿಲಿಗೆ ತಲುಪಿದಾಗ ಮಾರಿ ಪಾಲಿಸಿ ಮಾರೆ ಹಾತ್. ವಿಶ್ವಾಸ ಹೆಚ್ಚಾಗುತ್ತದೆ, ಪಾಲಿಸಿಯ ಬಗ್ಗೆ ಮನೆ ಬಾಗಿಲಿಗೆ ಬಂದು ಮಾಹಿತಿಯನ್ನು ನೀಡಿದಾಗ ಎನ್ ಪಾಲಿಸಿ ಎನ್ ಕೈಯಲ್. ನನ್ನ ಪಾಲಿಸಿ ನನ್ನ ಕೈಯಲ್ಲಿ ಅಭಿಯಾನದ ಮೂಲಕ ಭೀಮಾ ಕಂಪನಿ ತಲುಪಿಸುತ್ತಿದೆ ನಿಮ್ಮ ಭೀಮಾ ಫಸಲ್ ಪಾಲಿಸಿ ನಿಮ್ಮ ಬಳಿಗೆ. ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ. ರೈತ ಬಾಂಧವರೇ, ಇದೀಗ ಕೇಳೋಣ ರೇಷ್ಮೆ ಬೆಳೆ ಕುರಿತು ಮಾಹಿತಿಯನ್ನು ಅಮರೇಶ್ ಆಶಿಹಾಳ್ ಅವರಿಂದ. ರೇಷ್ಮೆ ಕೃಷಿಗೆ ಕರ್ನಾಟಕದಲ್ಲಿ 200 ವರ್ಷಗಳ ಇತಿಹಾಸವಿದೆ. ಬಂಗಾಳ ಪ್ರಾಂತ್ಯದಿಂದ ಹಿಪ್ಪೆ ನೆರಳು ಗಿಡಗಳನ್ನು ಹಾಗೆಯೇ ರೇಷ್ಮೆ ಮೊಟ್ಟೆಗಳನ್ನು ಸಂಪಾದಿಸಿ ಟಿಪ್ಪು ಸುಲ್ತಾನರು ರೇಷ್ಮೆ ಕೃಷಿಯನ್ನು ಅಂದಿನ ಮೈಸೂರು ರಾಜ್ಯದಲ್ಲಿ ಪರಿಚಯಿಸಿದರೆಂಬಂಥ ಒಂದು ಪ್ರತೀತಿ ಇದೆ. ಮುಂದೆ ರಾಜಮನೆತನದ ಒಡೆಯರು ಹಾಗೆಯೇ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯನವರು ಇದರ ಅಭಿವೃದ್ಧಿಗೆ ಕಾರಣೀಕರ್ತರಾದರು. ಈಗ ಭಾರತದಲ್ಲಿ ಕರ್ನಾಟಕ ರಾಜ್ಯವು ರೇಷ್ಮೆ ಉತ್ಪಾದನೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿದೆ. ರೇಷ್ಮೆ ಕೃಷಿಯು ಹಿಪ್ಪೆ ನೆರಳೆ ಮತ್ತು ರೇಷ್ಮೆ ಹುಳುವಿನ ಸಾಕಾಣಿಕೆಯಿಂದ ಹಣಕಾಸಿನ ಬೆಳೆ. ಈ ಎರಡು ಜೀವಜಾತಿಗಳ ಮೇಲೆ ಭೂ ಹಾಗೂ ಹವಾಗುಣಗಳ ಪ್ರಭಾವ ಹೆಚ್ಚಾಗಿದ್ದು ಎಲ್ಲ ಪ್ರದೇಶಗಳಲ್ಲೂ ಒಂದೇ ತರಹದ ತಾಂತ್ರಿಕತೆಗಳನ್ನು ಅಳವಡಿಸಲು ಅನುಕೂಲಕರವಲ್ಲವೆಂದು ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಕಂಡುಬರುವ ರೇಷ್ಮೆ ಬೆಳೆಯ ಉತ್ಪಾದನೆ ಮತ್ತು ಗುಣಮಟ್ಟದಿಂದ ತಿಳಿದುಬರುತ್ತದೆ. ವಾತಾವರಣ ವೈಪರೀತ್ಯ, ಭೂಗುಣ, ನೀರಾವರಿ ಲಭ್ಯತೆ ಇತ್ಯಾದಿ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಆಯಾ ವಲಯಗಳಿಗೆ ತಕ್ಕಂತೆ ತಾಂತ್ರಿಕತೆಯಲ್ಲಿ ಬದಲಾವಣೆ ಮಾಡಿಕೊಳ್ಳುವುದು ಸೂಕ್ತ ಕ್ರಮವಾಗಿದೆ. ಹಿಪ್ಪೆ ನೆರಳಿನ ಬೇಸಾಯದ ಕ್ರಮಗಳ ಕುರಿತು ಹೇಳೋದಾದರೆ ರೇಷ್ಮೆ ಕೃಷಿಯ ಲಾಭಾಂಶ ಮುಖ್ಯವಾಗಿ ಹಿಪ್ಪೆ ನೆರಳೆ ಸೊಪ್ಪಿನ ಉತ್ಪಾದಕತೆಯನ್ನೇ ಅವಲಂಬಿಸಿದೆ. ಸೊಪ್ಪಿನ ಇಳುವರಿ ಹೆಚ್ಚಾದಷ್ಟು ಸಾಗಾಣಿಕೆ ಮಾಡುವ ಹುಳುಗಳ ಸಂಖ್ಯೆಯ ಜೊತೆಗೆ ಹೆಚ್ಚಿನ ಗೂಡಿನ ಹಾಗೂ ನೂಲಿನ ಉತ್ಪಾದನೆ ಸಾಧ್ಯ ಆಗ್ತದೆ. ತಳಿಗಳ ಕುರಿತು ಮಾಹಿತಿಯನ್ನು ಹೇಳೋದಾದರೆ V1 ಮತ್ತು ವಿಶಾಲ ತಳಿಗಳು ಕಪ್ಪು ಭೂಮಿ ಮತ್ತು ಕೆಂಪು ಭೂಮಿಗೆ ನೀರಾವರಿಗೆ ಸೂಕ್ತವಾದಂತಹ ತಳಿಗಳು. ಇದಕ್ಕೆ ರಸಸಾರ 8 ಕಡಿಮೆ ಇರುವ ಮಣ್ಣು ಸೂಕ್ತ. ರಂಬೆಗಳು ನೇರವಾಗಿ ಬೆಳೆಯುತ್ತವೆ. ಎಲೆ ಸರಳ, ದಟ್ಟ ಹಸಿರು ಬಣ್ಣವನ್ನು ಹೊಂದಿರುತ್ತದೆ. ಸೊಪ್ಪಿನ ಇಳುವರಿ ಎಕರೆಗೆ 19,000-20,000 kg ವರೆಗೂ ಪಡೆಯಬಹುದು. ಇನ್ನು ತೋಟಗಳ ಸ್ಥಾಪನೆ ಕುರಿತು ಹೇಳೋದಾದರೆ ಬಿತ್ತನೆ ಕಡ್ಡಿ, ಬಳಸುವ ಕಡ್ಡಿಗಳ ವಯಸ್ಸು ಕನಿಷ್ಠ 8 ತಿಂಗಳಾಗಿರಬೇಕು. ಕಡ್ಡಿಗಳನ್ನು ಚೂಪಾದ ಮಚ್ಚು ಅಥವಾ ಸಿಕೇಚರ್ ಬಳಸಿ ತುದಿಗಳು ಸೀಳದಂತೆ 3-4 ಕಣ್ಣುಗಳಿರುವಂತೆ ಓರೆಯಾಗಿ ಕತ್ತರಿಸಿ ಕಡ್ಡಿಗಳನ್ನು 0.2 ಗ್ರಾಂ ಕಾರ್ಬನ್ ಡೈಸಮ್ ದ್ರಾವಣದಲ್ಲಿ 30 ನಿಮಿಷ ನೆನೆಸಿ ಒಂದು ಕಣ್ಣು ಮಾತ್ರ ಮೇಲೆ ಇರುವಂತೆ ನಾಟಿ ಮಾಡಬೇಕು. ಅಥವಾ ಬೆಳೆದ 4-6 ತಿಂಗಳ ಸಸಿಗಳನ್ನು ಕೂಡ ನಾಟಿ ಮಾಡಬಹುದು. ಒಂದು ಎಕರೆ ಜಮೀನಿಗೆ ಗುಂಡಿ ಪದ್ಧತಿಯಲ್ಲಿ 3x3 ಅಡಿ ಅಂತರದಲ್ಲಿ 1038 ಗಿಡಗಳು ಬೇಕಾಗ್ತದೆ. ಹಾಗೂ ಸಸಿಗಳನ್ನು ನಾಟಿ ಮಾಡಲು ಜೂನ್ನಿಂದ ಸೆಪ್ಟೆಂಬರ್ ತಿಂಗಳು ಸೂಕ್ತವಾದಂತಹ ಒಂದು ಕಾಲ ಆಗಿರ್ತದೆ. ಇನ್ನು ಗೊಬ್ಬರ ಬಳಕೆಯ ಕುರಿತು ಹೇಳೋದಾದರೆ, ಒಂದು ಎಕರೆಗೆ ವರ್ಷಕ್ಕೆ ಸುಮಾರು 18-22 ಮೆಟ್ರಿಕ್ ಟನ್ ತಿಪ್ಪೆ ಗೊಬ್ಬರ ಮತ್ತು 2 ಮೆಟ್ರಿಕ್ ಟನ್ ಎರೆಹುಳು ಗೊಬ್ಬರ ಪೂರೈಸಬೇಕು. ಇದರಿಂದ ಸೊಪ್ಪಿನ ಇಳುವರಿ ಮತ್ತು ಒಳ್ಳೆಯ ಗುಣಮಟ್ಟ ಕಾಪಾಡಿಕೊಳ್ಳಲು ಸಾಧ್ಯ ಆಗ್ತದೆ. ಇದಲ್ಲದೆ ರಾಸಾಯನಿಕ ರಸಗೊಬ್ಬರಗಳಾದ ಸಾರಜನಕ, ರಂಜಕ ಮತ್ತು ಪೊಟ್ಯಾಶ್, ಜಿಂಕ್, ಮ್ಯಾಗ್ನೀಷಿಯಂಗಳನ್ನು ಕೂಡ ಬಳಸಬಹುದು. ಇನ್ನು ರಾಸಾಯನಿಕ ಗೊಬ್ಬರಗಳ ಪ್ರಮಾಣ ಹೇಳೋದಾದರೆ, ಪ್ರತಿ ಎಕರೆಗೆ ಸಾರಜನಕ 120 ಕೆಜಿ, ರಂಜಕ 50 ಕೆಜಿ ಮತ್ತು ಪೊಟ್ಯಾಶ್ 50 ಕೆಜಿ ವರ್ಷಕ್ಕೆ ಹಂತಗಳಲ್ಲಿ ಇದನ್ನು ಕೊಡಬೇಕಾಗ್ತದೆ. ಹಿಪ್ಪೆ ನೆರಳು, ಬೆಳೆಗೆ ಬರುವ ಕೀಟಗಳು ಹಾಗೂ ಅವುಗಳ ಹತೋಟಿ ಕ್ರಮಗಳನ್ನು ಹೇಳೋದಾದರೆ, ಹಿಪ್ಪೆ ನೆರಳೆಯನ್ನು ಅನೇಕ ಬಗೆಯ ಕೀಟಗಳು ಆಶ್ರಯಿಸುತ್ತವೆ. ಸಾಂಪ್ರದಾಯಿಕ ಹಿಪ್ಪೆ ನೆರಳು ತೋಟಕ್ಕೆ ಹೆಚ್ಚು ಹಾನಿ ಉಂಟು ಮಾಡುತ್ತಿರುವ ಮುಖ್ಯ ಕೀಟಗಳೆಂದರೆ ಎಲೆ ಸುರುಳಿ ಕೀಟದ ಹಾವಳಿ, ಬಿಹಾರಿ ಕಂಬಳಿ ಹುಳು ಮತ್ತು ಬೂಸ್ಟ್ ತಿಗಣೆ ಅಥವಾ ಥ್ರಿಪ್ಸ್. ಇವುಗಳ ಹತೋಟಿ ಕುರಿತು ಮಾಹಿತಿಯನ್ನು ಹೇಳೋದಾದರೆ, ಹಾವಳಿಗೆ ತುತ್ತಾದ ಕುಡಿ ಭಾಗಗಳನ್ನು ಕತ್ತರಿಸಿ 0.5 ಸೋಪಿನ ದ್ರಾವಣದಲ್ಲಿ ಇದನ್ನು ಸಂಗ್ರಹಿಸಬಹುದು. 0.15 DDVP ನುವಾನ್ 3 ಲೀಟರ್ 1 ಲೀಟರ್ ನೀರಿಗೆ ದ್ರಾವಣದಲ್ಲಿ ಅದನ್ನು ಸೋಪಿನ ಪುಡಿ ಸೇರಿಸಿ ಸಿಂಪರಣೆಯನ್ನು ಮಾಡಬೇಕು. ಮತ್ತು ಸೊಪ್ಪು ಮತ್ತು ಹುಳು ಸಾಕಾಣಿಕೆಗೆ ಸುರಕ್ಷಾ ಅವಧಿ 15 ದಿನಗಳು. ಈ ಎಲ್ಲ ಸಮಗ್ರ ಕ್ರಮಗಳನ್ನು ಅನುಸರಿಸಿದರೆ ಸುಮಾರು 40-45 ದಿನಗಳಿಗೆ ಸೊಪ್ಪು ಉತ್ತಮವಾಗಿ ಬೆಳೆದು ಒಳ್ಳೆಯ ಗುಣಮಟ್ಟದ್ದಾಗಿರುತ್ತದೆ ಮತ್ತು ರೇಷ್ಮೆ ಹುಳು ಸಾಕಾಣಿಕೆಗೆ ಸೂಕ್ತವಾಗಿರುತ್ತದೆ. ಇನ್ನು ರೇಷ್ಮೆ ಹುಳು ಸಾಕಾಣಿಕೆ ಕುರಿತು ಹೇಳೋದಾದರೆ, ರೇಷ್ಮೆ ಹುಳುವನ್ನು ವೈಜ್ಞಾನಿಕವಾಗಿ ಬಾಂಬಿಕ್ಸ್ ಮೋರಿ ಎಂದು ಕೂಡ ಕರೆಯುತ್ತಾರೆ. ಇದು ಅರ್ಥಮೋಡ್ ಪೈಲಮ್ ಕೀಟಗಳ ವರ್ಗಕ್ಕೆ ಸೇರಿದೆ. ಜಪಾನ್, ಚೀನಾ ಮತ್ತಿತರ ದೇಶಗಳಲ್ಲಿ ಹರಡಿದ ಬ್ಯಾಂಬಿಕ್ಸ್ ಮಾಂಡರಿನಾ ಬಟ್ಲರ್ ಎನ್ನುವ ಪೂರ್ವಿಕ ರೇಷ್ಮೆ ಹುಳುವಿನಿಂದ ಬಾಂಬಿಕ್ಸ್ ಮೋರಿ ಪರಿವರ್ತನೆಯಾಗುತ್ತದೆ ಎಂದು ತಿಳಿದು ಬಂದಿದೆ. ರೇಷ್ಮೆ ಹುಳು ಸಾಕಾಣಿಕೆಗೆ ಹೇಳೋದಾದರೆ, ಸಿದ್ಧತೆ ಕುರಿತು ರೈತ ಬಾಂಧವರು ಗಮನಿಸಬೇಕು. ರೇಷ್ಮೆ ಹುಳುಗಳಿಗೆ ಸೂಕ್ತವಾದ ಪರಿಸರ ಅಂದರೆ ನಿರ್ದಿಷ್ಟ ಉಷ್ಣಾಂಶ, ಗಾಳಿ, ಬೆಳಕು ಒದಗಿಸುವುದಕ್ಕೆ, ಸೊಪ್ಪು ಶೇಖರಣೆಗೆ ಉಪಕರಣಗಳನ್ನಿಟ್ಟುಕೊಳ್ಳಲು ಹುಳುಗಳಿಗೆ ಸರಿಯಾದ ಸ್ಥಳಾವಕಾಶ ನೀಡುವುದಕ್ಕೆ, ಹಾಗೆಯೇ ಸಮರ್ಪಕವಾಗಿ ಸೋಂಕು ನಿವಾರಣೆ ಕೈಗೊಳ್ಳಲು ಒಂದು ಪ್ರತ್ಯೇಕ ರೇಷ್ಮೆ ಸಾಕಾಣಿಕಾ ಮನೆ ಅತ್ಯಗತ್ಯವಾಗಿ ಬೇಕಾಗುತ್ತೆ. ಒಂದು ಎಕರೆ ಹಿಪ್ಪೆ ನೆರಳೆ ತೋಟದಿಂದ ಸುಮಾರು 250-300 ಮೊಟ್ಟೆಗಳು ಸಾಕಾಣಿಕೆಯನ್ನು ಮಾಡಬಹುದು. ಇದರ ಆಧಾರದ ಮೇಲೆ 20x50 1000 ಚದುರ ಅಡಿ ಅಳತೆಯ ಮನೆಯನ್ನು ಕಟ್ಟಿಕೊಳ್ಬೇಕಾಗ್ತದೆ. ಅಥವಾ ಹುಳು ಸಾಕಾಣಿಕೆಗೆ ಜೋಪಡಿ ಅಥವಾ ಚಪ್ಪರದ ಮನೆಗಳನ್ನು ಸಹ ಕಟ್ಟಿಕೊಳ್ಬಹುದು. ಹಿಪ್ಪೆ ನೆರಳೆ ಕಡ್ಡಿಗಳಿಂದ ಅಥವಾ ತೊಗರಿ ಕಡ್ಡಿಗಳಿಂದ ಗೋಡೆಯನ್ನು ನಿರ್ಮಿಸಿ ಮೇಲೆ ತಗಡಿನ ಪತ್ರೆಗಳನ್ನು ಹಾಕಬಹುದು. ಸೋಂಕು ನಿವಾರಣೆ ಕುರಿತು ಹೇಳೋದಾದರೆ, ರೇಷ್ಮೆ ಹುಳುವಿನ ರೋಗಗಳನ್ನು ವಾಸಿ ಮಾಡುವಂತಹ ತಾಂತ್ರಿಕತೆ ಇಲ್ಲವಾದ್ದರಿಂದ ರೋಗ ಬರದಂತೆ ಮುಂಜಾಗ್ರತಾ ಕ್ರಮಗಳನ್ನು ವಹಿಸುವುದು ಉತ್ತಮ. ರೇಷ್ಮೆ ಹುಳುಗಳಿಗೆ ತಗುಲುವ ರೋಗಗಳು ಸಾಮಾನ್ಯವಾಗಿ ಸೂಕ್ಷ್ಮ ಜೀವಿಗಳಿಂದ ಉಂಟಾಗುತ್ತದೆ. ಈ ರೋಗಗಳನ್ನು ನಿಯಂತ್ರಿಸಬೇಕಾದರೆ ರೋಗಾಣುಗಳನ್ನು ನಾಶ ಮಾಡಬೇಕು. ರೋಗಕಾರಕ ಸೂಕ್ಷ್ಮ ಜೀವಿಗಳು ನಾಶಪಡಿಸುವ ಪ್ರಕ್ರಿಯೆಯನ್ನೇ ಸೋಂಕು ನಿವಾರಣೆ ಅಂತ ಹೇಳಿ ನಾವು ಕರಿತೀವಿ. ಮನೆ ಕನಿಷ್ಠ 3-4 ಬಾರಿಯಾದರೂ ಸೋಂಕು ನಿವಾರಣೆ ಮಾಡಬೇಕು. ಈ ಸೋಂಕು ನಿವಾರಣೆಗೆ ಉಪಯೋಗಿಸುವ ಸೋಂಕು ನಿವಾರಕಗಳು ಮತ್ತು ಪ್ರಮಾಣವನ್ನು ನಾನೀಗ ಹೇಳ್ತೀನಿ. ಬ್ಲೀಚಿಂಗ್ ಪುಡಿ ಪ್ರತಿ ಲೀಟರ್ಗೆ 20 ಗ್ರಾಂ ಬೇಕಾಗ್ತದೆ. ಕ್ಲೋರೋಫ್ಯಾಕ್ಸ್ 4 ಗ್ರಾಂ, ಪಾರ್ಮಲಿನ್ ದ್ರಾವಣ 20 ಮಿಲಿಲೀಟರ್, ಸುಣ್ಣದ ಪುಡಿ 20 ಗ್ರಾಂ. ಇದನ್ನು 20x50 1000 ಚದುರ ಅಡಿ ಇರುವ ಮನೆಗೆ ಸುಮಾರು 150 ಲೀಟರ್ ತಯಾರಾದಂತಹ ಒಂದು ದ್ರಾವಣ ಮಾಡ್ಕೋಬೇಕಾಗ್ತದೆ. ಇನ್ನು ರೇಷ್ಮೆ ಹುಳುಗಳನ್ನು ಸಾಕಾಣಿಕೆ ಮಾಡುವ ಪದ್ಧತಿಗಳ ಕುರಿತು ಹೇಳೋದಾದರೆ, ಕರ್ನಾಟಕ ರಾಜ್ಯದಲ್ಲಿ ಇತ್ತೀಚಿನ ದಿನಗಳಲ್ಲಿ ರೈತರುಗಳು ಆಧುನಿಕ ಪದ್ಧತಿಯಲ್ಲಿ ರೇಷ್ಮೆ ಹುಳು ಸಾಕಾಣಿಕೆ ಮಾಡುತ್ತಿದ್ದು, ರಾಜ್ಯದ ಎಲ್ಲಾ ಭಾಗಗಳಲ್ಲಿ ಕೋಲಾರ್ ಗೋಲ್ಡ್, CSR ದ್ವಿದಳಿಗಳನ್ನು ಕೂಡ ಸಾಕಾಣಿಕೆ ಮಾಡುತ್ತಿದ್ದಾರೆ. ಮತ್ತು ರೈತರಿಗೆ ಅನುಕೂಲವಾಗುವಂತೆ ಎಲ್ಲಾ ಭಾಗಗಳಲ್ಲಿ ಚಾಕು ಹುಳು ಸಾಕಾಣಿಕಾ ಕೇಂದ್ರಗಳು ಇರುವುದರಿಂದ ಹತ್ತು ದಿನದ ಎರಡನೇ ಜ್ವರ ಕುಳಿತಿರುವ ಹುಳುಗಳನ್ನು ರೈತರಿಗೆ ನೇರವಾಗಿ ಸರಬರಾಜನ್ನು ಮಾಡಲಾಗ್ತಾ ಇದೆ. ಇದರಿಂದ ರೈತರಿಗೆ ಚಾಕಿ ಕಟ್ಟುವ ತೊಂದರೆಗಳು ಕಡಿಮೆಯಾಗಿವೆ. ರೈತರುಗಳು ನೇರವಾಗಿ ಪ್ರೌಢ ಹುಳ ಅಥವಾ ಮೂರರಿಂದ ನಾಲ್ಕು ಐದನೇ ಹಂತದ ಹುಳುಗಳನ್ನು ಕೂಡ ಸಾಕಾಣಿಕೆ ಮಾಡಬಹುದು. ಪ್ರೌಢ ಹುಳು ತಿನ್ನುವ ಒಟ್ಟು ಸೊಪ್ಪಿನ ಶೇಕಡ 94% ಕೊನೆ ಎರಡು ಹಂತಗಳಲ್ಲಿ ತಿನ್ನುತ್ತವೆ. ಚಾಕಿ ಹುಳುಗಳಿಗಿಂತ ಕಡಿಮೆ ಉಷ್ಣಾಂಶ 25-260 ಸೆಂಟಿಗ್ರೇಡ್ ಮತ್ತು ತೇವಾಂಶ 70-75% ಬೆರೆಸಿ ಪ್ರೌಢ ಹುಳುಗಳು ಚೆನ್ನಾಗಿ ಬೆಳೀತವೆ. ಅಧಿಕವಾಗಿ ಗಾಳಿ ಬೆಳಕು ಬೇಕಾಗ್ತದೆ. ಕಾರಣ 4 ಮತ್ತು 5ನೇ ಹಂತದ ಹುಳುಗಳಿಗೆ ಬೇಕಾದ ವಾತಾವರಣವನ್ನು ಒದಗಿಸಿದರೆ ಒಳ್ಳೆಯ ಗೂಡಿನ ಇಳುವರಿಯನ್ನು ಪಡ್ಕೋಬಹುದು. ಇನ್ನು ಹುಳುಗಳು 3ನೇ ಹಾಗೂ 4ನೇ ಜ್ವರದಿಂದ ಹೊರಬಂದ ನಂತರ ಹಾಸಿಗೆ ಸೋಂಕು ನಿವಾರಕ ಪುಡಿಗಳನ್ನು ಸಂಜೀವಿನಿ ಮತ್ತು ಸುರಕ್ಷಾ ಶಿಫಾರಸಿನ ಪ್ರಮಾಣದಂತೆ ಧೂಳೀಕರಿಸಿ 1/2 ಗಂಟೆಯ ನಂತರ ಮೇವು ಕೊಡಬೇಕು. ಈ ಹಂತದಲ್ಲಿ ಪೂರ್ತಿ ರಂಬೆಗಳನ್ನು ಬೆಳೆಸಬೇಕು. 2 ಮೇವಿನ ನಂತರ ಹಾಸಿಗೆಯನ್ನು ಬಲೆಗೆ ಸಹಾಯದಿಂದ ಸ್ವಚ್ಛ ಮಾಡಬೇಕು ಮತ್ತು ಹಾಸಿಗೆ ವಿಸ್ತೀರ್ಣವನ್ನು ಸೂಕ್ತ ಪ್ರಮಾಣದಲ್ಲಿ ವಿಸ್ತರಿಸಿದ್ದಾದರೆ ಈ ಹುಳುಗಳಿಗೆ ಬರುವ ರೋಗಗಳನ್ನು ತಡೆಗಟ್ಟಬಹುದು. ವಾತಾವರಣದಲ್ಲಿ ತೇವಾಂಶ ಅಧಿಕವಿದ್ದಾಗ ಪ್ರತಿದಿನ ಹಾಗೂ 2 ದಿನಕ್ಕೊಮ್ಮೆ ಸುಣ್ಣದ ಪುಡಿಯನ್ನು ಹಾಸಿಗೆ ಮೇಲೆ ಧೂಳೀಕರಿಸಬೇಕು. ಗಾಳಿ ಬೆಳಕಿನ ಅವಶ್ಯಕತೆ ಹೆಚ್ಚು ಇರುವುದರಿಂದ ಅವುಗಳಿಗೆ ಪ್ರವೇಶಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಬೇಕು. ರೇಷ್ಮೆ ಹುಳುವಿನ ರೋಗಗಳು ಹಾಗೂ ಅವುಗಳ ಹತೋಟಿ ಕುರಿತು ಹೇಳೋದಾದರೆ ರೇಷ್ಮೆ ಹುಳುವಿಗೆ ಬರುವ ರೋಗಗಳು 2 ತರಹ ಆಗಿರ್ತದೆ. ಅವು ಹಾಲು ರೋಗ, ಸಪ್ಪೆ ರೋಗ, ಗಂಟು ರೋಗ ಹಾಗೂ ಸುಣ್ಣ ಕಟ್ಟೆ ರೋಗ. ರೇಷ್ಮೆ ಹುಳುವಿಗೆ ರೋಗ ಬಂದ ನಂತರ ವಾಸಿ ಮಾಡುವ ತಾಂತ್ರಿಕತೆ ಇಲ್ಲವಾದ್ದರಿಂದ ರೋಗ ಬರುವುದನ್ನು ತಡೆಗಟ್ಟುವ ಕ್ರಮಗಳನ್ನು ಕೈಗೊಳ್ಳುವುದು ಅವಶ್ಯಕ ಇರ್ತದೆ. ಸಾಮಾನ್ಯವಾಗಿ ರಾಜ್ಯದ ಎಲ್ಲಾ ಭಾಗಗಳಲ್ಲಿ ಕಾಣಿಸಿಕೊಳ್ಳುವ ರೋಗಗಳೆಂದರೆ ಹಾಲು ರೋಗ, ಸಪ್ಪೆ ರೋಗ ಮತ್ತು ಸುಣ್ಣ ಕಟ್ಟೆ ರೋಗ. ಇವುಗಳನ್ನು ತಡೆಗಟ್ಟಲು ಈಗ ಹೇಳುವಂತಹ ಕ್ರಮಗಳನ್ನು ರೈತ ಬಾಂಧವರು ಅನುಸರಿಸಬೇಕು. ಸಾಕಣೆ ಮನೆ ಸಲಕರಣೆ ಮನೆ ಸುತ್ತಲಿನ ಪರಿಸರಗಳನ್ನು ಶಿಫಾರಸ್ಸಿನ ಪ್ರಮಾಣದಲ್ಲಿಯೇ ಸೋಂಕು ನಿವಾರಣಾ ದ್ರಾವಣದಿಂದ ಸಿಂಪಡಿಸಿ ಸೋಂಕು ನಿವಾರಣೆ ಮಾಡಬೇಕು. ಹಾಸಿಗೆ ಸೋಂಕು ನಿವಾರಕಗಳಾದ ಸುಣ್ಣದ ಪುಡಿ, ಸಂಜೀವಿನಿ ಮತ್ತು ಸುರಕ್ಷಾ ಕ್ರಮಗಳನ್ನು ತಪ್ಪದೆ ಬಳಸಬೇಕು. ಉತ್ತಮ ಗುಣಮಟ್ಟದ ಸೊಪ್ಪನ್ನು ಹುಳುಗಳಿಗೆ ಒದಗಿಸಬೇಕು. ಅಗತ್ಯ ಸ್ಥಳಾವಕಾಶ ಮತ್ತು ಗಾಳಿ ಸಂಚಾರಕಗಳನ್ನು ಒದಗಿಸಬೇಕು. ರೋಗ ಪೀಡಿತ ಹುಳುಗಳಿದ್ದರೆ ಗುರುತಿಸಿ ಆಯ್ದ ಸುಣ್ಣದ ನೀರಿನ ಅಥವಾ ಸೋಂಕು ನಿವಾರಕ ದ್ರಾವಣದಲ್ಲಿ ಸಂಗ್ರಹಿಸಿ ನಂತರ ನಾಶ ಮಾಡಬೇಕು. ಇನ್ನು ಗೂಡು ಕಟ್ಟುವ ಹಂತದಲ್ಲಿ ರೈತ ಬಾಂಧವರು ಗಮನಿಸಬೇಕು. ಹಣ್ಣು ಹುಳುಗಳನ್ನು ಆರಿಸಿ ಚಂದ್ರಿಕೆಗಳ ಮೇಲೆ ಬಿಡುವ ಪದ್ಧತಿಯನ್ನು ರೈತ ಬಾಂಧವರು ಅನುಸರಿಸ್ತಾರೆ. ಬದಲಾಗಿ ಪ್ಲಾಸ್ಟಿಕ್ ಚಂದ್ರಿಕೆಗಳನ್ನು ಹಾರ್ಮೋನ್ ಸಿಂಪರಣೆಯ ನಂತರ ಹಾಸಿಗೆ ಮೇಲೆ ಇಡುವುದನ್ನು ಅಭ್ಯಾಸ ಮಾಡಿಕೊಂಡಿದ್ದಾರೆ. ಹುಳುಗಳಿಗೆ ಹಾಸಿಗೆಯಲ್ಲಿ ನೀಡಿರುವ ಸ್ಥಳಾವಕಾಶಕ್ಕಿಂತ ಗೂಡು ಕಟ್ಟುವುದಕ್ಕೆ ಬೇಕಾದ ಸ್ಥಳಾವಕಾಶ ಹೆಚ್ಚಾಗಿರ್ತದೆ. ಅದಕ್ಕಾಗಿ ಸ್ವಲ್ಪ ಪ್ರಮಾಣದಲ್ಲಿ ಹುಳುಗಳನ್ನು ಆರಿಸಿಕೊಂಡು 1 ಚದರ ಅಡಿಯಲ್ಲಿ 50 ಹುಳುಗಳಿರುವಂತೆ ಸ್ಥಳಾವಕಾಶವನ್ನು ಒದಗಿಸಿದರೆ ಗೂಡು ಕಟ್ಟುವುದಕ್ಕೆ ಸೂಕ್ತ ಸ್ಥಳಾವಕಾಶ ಲಭಿಸಿ ಗೂಡಿನ ಪ್ರಮಾಣ ದೊಡ್ಡದಾಗಿ ಮತ್ತು ಸಮನಾಗಿರುತ್ತದೆ. ಇನ್ನು ಗೂಡನ್ನು ಬಿಡಿಸುವಂಥ ಸಂದರ್ಭದಲ್ಲಿ ಗೂಡು ಕಟ್ಟುವಿಕೆ ಪ್ರಾರಂಭ ದಿನದಿಂದ 5ನೇ ದಿನ ಗೂಡನ್ನು ಬಿಡಿಸಿಕೊಳ್ಬೇಕು. ಗೂಡನ್ನು ಸ್ವಚ್ಛಗೊಳಿಸಿ ಕಳಪೆ, ಡಬಲ್, ಅಸಹಜ ರೂಪಿನ ಗೂಡುಗಳನ್ನು ಬೇರ್ಪಡಿಸಬೇಕು. ಇದರಿಂದ ಗೂಡಿಗೆ ಅಧಿಕ ದರ ಲಭ್ಯ ಆಗ್ತದೆ. ಗೂಡನ್ನು ಗೋಣಿ ಚೀಲದಲ್ಲಿ ಹಗುರವಾಗಿ ತುಂಬಿ ತಂಪಾದ ವೇಳೆಯಲ್ಲಿ ಮಾರುಕಟ್ಟೆಗೆ ಸಾಗಾಣಿಕೆ ಮಾಡಬೇಕಾಗ್ತದೆ. ಈ ಎಲ್ಲ ಕ್ರಮಗಳನ್ನು ರೈತ ಬಾಂಧವರು ಅನುಸರಿಸಿ ಒಳ್ಳೆಯ ಹಿಪ್ಪೆ ನೆರಳು ಬೆಳೆಯನ್ನು ಬೆಳೆಸಿ ಅಧಿಕ ಉತ್ಪಾದನೆಯನ್ನು ರೇಷ್ಮೆಯಿಂದ ಪಡ್ಕೋಬಹುದು. ಈಗಾಗಲೇ ನಮ್ಮ ರಾಯಚೂರು ಜಿಲ್ಲೆಯಾಗಿರ್ಬೋದು, ಕಲ್ಯಾಣ ಕರ್ನಾಟಕದ ವಿವಿಧ ರೈತರು ಇದನ್ನು ಹೆಚ್ಚಾಗಿ ಬೆಳೆತಿದ್ದಾರೆ. ಇದನ್ನು ಬೆಳೆದು ಆರ್ಥಿಕವಾಗಿಯೂ ಕೂಡ ಅವರು ಮುಂದೆ ಬರ್ತಿದ್ದಾರೆ. ಉದಾಹರಣೆಗೆ ಲಿಂಗಸ್ಕೂರು ತಾಲೂಕು, ದೇವದುರ್ಗ ತಾಲೂಕು, ಹಾಗೆಯೇ ಅಲ್ಲಲ್ಲಿ ನಮ್ಮ ರಾಯಚೂರು ತಾಲೂಕಿನಲ್ಲೂ ಕೂಡ ಈ ರೇಷ್ಮೆ ಸಾಕಾಣಿಕೆಯನ್ನು ಮಾಡುವಂತಹ ರೈತ ಬಾಂಧವರು ನಮ್ಮಲ್ಲಿದ್ದಾರೆ. ಪ್ರಗತಿಪರ ರೈತರನ್ನು ಭೇಟಿಯಾಗಿ ಅವರ ತೋಟಗಳನ್ನು ನಿರ್ವಹಣೆ ಮಾಡುವ ಕ್ರಮಗಳನ್ನು ಅನುಸರಿಸಿ ತಾವುಗಳು ಕೂಡ ರೇಷ್ಮೆ ಸಾಕಾಣಿಕೆಯಲ್ಲಿ ತೊಡಗಬಹುದು. ಜೊತೆಗೆ ರೇಷ್ಮೆ ಸಾಕಾಣಿಕೆಯ ತಾಂತ್ರಿಕತೆಗಳು ಅಥವಾ ತಂತ್ರಜ್ಞಾನಗಳು ನಮ್ಮ ರೈತ ಬಾಂಧವರಿಗೆ ಏನಾದರೂ ಬೇಕಾಗಿತ್ತಂತಂದರೆ ನಮ್ಮ ಸಮೀಪದ ಕೃಷಿ ವಿಶ್ವವಿದ್ಯಾಲಯದ ರೇಷ್ಮೆ ಸಾಕಾಣಿಕಾ ತಜ್ಞರನ್ನು ಅಥವಾ ನಮ್ಮ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಬಂದು ಭೇಟಿಯಾಗಿ ಮಾಹಿತಿಯನ್ನು ಪಡ್ಕೋಬಹುದು. ಇದುವರೆಗೆ ರೇಷ್ಮೆ ಬೆಳೆ ಕುರಿತು ಮಾಹಿತಿಯನ್ನು ಕೇಳಿದಿರಿ ಅಮರೇಶ್ ಆಶಿಹಾಳ್ ಅವರಿಂದ. ರೈತ ಬಾಂಧವರೇ, ಈಗ ಹವಾಮಾನ ವರದಿ ಮತ್ತೆ ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು ಕೇಳೋಣ. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ಮುಂದಿನ 5 ದಿನಗಳಲ್ಲಿ ಅಲ್ಲಲ್ಲಿ ಮೋಡ ಕವಿದ ವಾತಾವರಣವಿರಲಿದ್ದು ಹಗುರ ಪ್ರಮಾಣದ ಮಳೆ ಆಗುವ ಸಾಧ್ಯತೆ ಇದೆ. ಗರಿಷ್ಠ ಉಷ್ಣಾಂಶ 30-31 ಡಿಗ್ರಿ ಸೆಲ್ಸಿಯಸ್ ಮತ್ತು ಕನಿಷ್ಠ ಉಷ್ಣಾಂಶ 22-23 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 82-83% ಮತ್ತು ಕನಿಷ್ಠ ಆರ್ದ್ರತೆ 55-61% ಇರುವ ಸಾಧ್ಯತೆ ಇದೆ. ಗಾಳಿಯ ವೇಗ ಸರಾಸರಿ 8-12 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಸಾಧ್ಯತೆ ಇದೆ ಎಂದು ರೈತ ಬಾಂಧವರಿಗೆ ಮುನ್ಸೂಚನೆಯನ್ನು ನೀಡಲಾಗಿದೆ. ಇನ್ನು ರೈತ ಬಾಂಧವರಿಗೆ ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು ಹೇಳೋದಾದರೆ, ಮಳೆಯಿಂದ ಕಳೆಗಳ ಸಂಖ್ಯೆ ಹೆಚ್ಚಾಗಿ ಬೆಳೆಗಳಿಗೆ ಬೆಳವಣಿಗೆ ಕುಂಠಿತವಾಗಿರುವುದು ಕಂಡುಬಂದಿದ್ದು, ಇದರ ಹತೋಟಿಗಾಗಿ ಅಂತರ್ಬೇಸಾಯ ಪದ್ಧತಿಯನ್ನು ಅನುಸರಿಸಿ ಕಳೆಗಳನ್ನು ನಿರ್ಮೂಲನೆ ಮಾಡಿ. ಆರ್ದ್ರತೆ ಹೆಚ್ಚಾಗಿರುವುದರಿಂದ ಬಿತ್ತನೆ ಮಾಡಿರುವ ಬೆಳೆಗಳಲ್ಲಿ ಕೀಟ ಹಾಗೂ ರೋಗಗಳು ಹೆಚ್ಚಾಗಬಹುದು. ಆದುದರಿಂದ ಬೆಳೆಗಳನ್ನಾಧರಿಸಿ ನಿಯಂತ್ರಣ ಕ್ರಮಗಳನ್ನು ಕೈಗೊಳ್ಳಬೇಕು. ಸಸ್ಯ ಸಂರಕ್ಷಣಾ ಸಿಂಪರಣೆಯನ್ನು ಜಾಗರೂಕತೆಯಿಂದ ಬೆಳಗಿನ ಸಮಯದಲ್ಲಿ ಸ್ವಚ್ಛ ಆಕಾಶವಿದ್ದಾಗ ಹಾಗೂ ಕಡಿಮೆ ಗಾಳಿ ಇದ್ದಾಗ ಕೈಗೊಳ್ಳಬೇಕು. ಭತ್ತ ನಾಟಿ ಮಾಡಿದ 3-6 ವಾರಗಳ ನಂತರ ಮತ್ತು ತೆನೆ ಬರುವ ಹಂತದಲ್ಲಿ ಎಕರೆಗೆ 10 ಕಿಲೋಗ್ರಾಂ ಸಾರಜನಕವನ್ನು ಮೇಲು ಗೊಬ್ಬರವಾಗಿ ಕೊಡಬೇಕು. ಭತ್ತದಲ್ಲಿ ಆನೆಕೊಂಬು ಅಥವಾ ಕಣೆನೊಣದ ಹತೋಟೆಯನ್ನು ಮಾಡಲು 2.5 ಮಿಲಿಲೀಟರ್ ಕಾರ್ಬೋಸ್ಪಾನ್ 25 EC ಅಥವಾ 1 ಮಿಲಿಲೀಟರ್ ಪ್ರಿಪ್ರೋನಿಲ್ 5 SC ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಅಥವಾ 10 kg ಕಾರ್ಬೋಫುರಾನ್ 3G 1 ಎಕರೆಗೆ ಎರಚಬೇಕು. ಶೇಂಗಾದಲ್ಲಿ ಸ್ಪೊಡೋಪ್ಟರ ಹತೋಟೆಗಾಗಿ 4 ಗ್ರಾಂ ಮೆಟರಿಜಿಯಂ ರಿಲೇ ಅಥವಾ 0.2 ಗ್ರಾಂ ಇಮೋಮಿಕ್ಯೂನ್ ಬೆಂಜೇಟ್ 5 SG ಅಥವಾ 1 ಗ್ರಾಂ ಥಯೋಡಿಕಾರ್ಬ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಿ. ಬೀಜ ಹಾಗೂ ಕಾಂಡಕೊಳ ರೋಗದ ನಿರ್ವಹಣೆಗಾಗಿ ಕ್ಷೇತ್ರದಲ್ಲಿ ನೀರು ನಿಲ್ಲದ ಹಾಗೆ ಮಾಡಿ. ಮಣ್ಣಿನಲ್ಲಿ ಹೆಚ್ಚು ಟ್ರೈಕೋಡರ್ಮಯುಕ್ತ ಸಾವಯವ ಅಂಶ ಇರುವ ಹಾಗೆ ರೈತ ಬಾಂಧವರು ಎಚ್ಚರಿಕೆಯನ್ನು ವಹಿಸಬೇಕು. ಶೇಂಗಾ ಬೆಳೆಯಲ್ಲಿ ಎಲೆಚುಕ್ಕೆ ಮತ್ತು ತುಕ್ಕು ರೋಗದ ಬಾಧೆಗಾಗಿ 2 ಗ್ರಾಂ ಕ್ಲೋರೋಥೆನಿನಿಲ್ ಅನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ 10 ದಿನಗಳಿಗೊಮ್ಮೆ 2 ಬಾರಿ ಸಿಂಪರಣೆಯನ್ನು ಮಾಡಿ. ಸೂರ್ಯಕಾಂತಿ ಬೆಳೆಯಲ್ಲಿ ಇಳುವರಿಯನ್ನು ಹೆಚ್ಚಿಸಲು ರಸಗೊಬ್ಬರದ ಜೊತೆಗೆ 4 ಕಿಲೋಗ್ರಾಂ ಪ್ರತಿ ಎಕರೆಗೆ ಸತುವಿನ ಸಲ್ಫೇಟ್ ಕೊಡಬೇಕು. ಸೂರ್ಯಕಾಂತಿಯಲ್ಲಿ ನೆಕ್ರೋಸಿಸ್ ರೋಗವನ್ನು ಹತೋಟಿ ಮಾಡಲು 0.25 ಮಿಲಿಲೀಟರ್ ಇಮಿಡಾಕ್ರೋಪಿಡ್ 17.8 SL ಅನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಿ. ಹೆಸರು ಅಥವಾ ಉದ್ದು ಬೆಳೆಯು ಶಾರೀರಿಕ ಮಾಗುವ ಹಂತದಲ್ಲಿರುವಾಗ 5 ಮಿಲಿಲೀಟರ್ ಪ್ಯಾರಾಕ್ವಾಟ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸುವುದರಿಂದ ಎಲೆಗಳು ಉದುರಿ ಕಾಯಿ ಬಿಡಿಸುವುದಕ್ಕೆ ಅನುಕೂಲ ಆಗ್ತದೆ. ಹತ್ತಿ ಬೆಳೆ ಬಿತ್ತಿದ 70-90 ದಿನಗಳಲ್ಲಿ ಮೇಲು ಗೊಬ್ಬರವಾಗಿ ಪ್ರತಿ ಎಕರೆಗೆ 35 ಕೆಜಿ ಯೂರಿಯಾ ಅಥವಾ 15 ಕೆಜಿ ಪೊಟ್ಯಾಷ್ ರಸಗೊಬ್ಬರಗಳನ್ನು ಕೊಡಬೇಕು. ಇನ್ನು ಹೆಚ್ಚಿನ ಮಳೆಯಾಗುತ್ತಿರುವ ಕಾರಣ ಹತ್ತಿ ಬೆಳೆಯು ಅಲ್ಲಲ್ಲಿ ಹಸಿಯಾಗಿ ಸೊರಗಲಾರಂಭಿಸಿದ್ದು, ಈ ಹತ್ತಿ ಹಸಿನಟೆ ರೋಗವನ್ನು ಹತೋಟಿ ಮಾಡಲು 2 ಗ್ರಾಂ ಕಾರ್ಬನ್ ಡೈಸಮ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಗಿಡದ ಬುಡವನ್ನು ನೆನೆಸಬೇಕು. ಹತ್ತಿಯಲ್ಲಿ ಎಲೆ ಕೆಂಪಾಗುವಿಕೆಯನ್ನು ಹತೋಟಿ ಮಾಡಲು 10 ಗ್ರಾಂ ಮ್ಯಾಗ್ನೀಸಿಯಂ ಸಲ್ಫೇಟ್ ಮತ್ತು 10 ಗ್ರಾಂ 19-19-19 ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಿ. ಹತ್ತಿ ಬೆಳೆಗೆ ಮೊದಲ ಹಂತದಲ್ಲಿ ಕಾಣಿಸಿಕೊಳ್ಳುವಂತಹ ತ್ರಿಪ್ಸನುಸಿ ಹಾಗೂ ಹಸಿರು ಹುಳುವಿನ ಹತೋಟಿಗಾಗಿ 1 ಎಕರೆಗೆ 250 ಮಿಲಿಲೀಟರ್ ಪ್ರಿಪ್ರೋನಿಲ್ 5 SC 250 ಮಿಲಿಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆಯನ್ನು ಮಾಡಿ. ಹೆಚ್ಚಿನ ಮಳೆಯಿಂದಾಗಿ ತೊಗರಿಯಲ್ಲಿ ಕಾಂಡಮಚ್ಚೆ ರೋಗ ಕಂಡುಬರುವ ಸಾಧ್ಯತೆ ಇದ್ದು, ಇದರ ಹತೋಟಿಗಾಗಿ 2 ಗ್ರಾಂ ಮೆಟಾಲಾಕ್ಸಿಕಲ್ MZ ಅನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಂಪೂರ್ಣ ಕಾಂಡ ಭಾಗದಿಂದ ಬೇರಿಗೆ ತೊಯ್ಯುವಂತೆ ಸಿಂಪರಣೆಯನ್ನು ಮಾಡಬೇಕು. ತೊಗರಿ ಬಿತ್ತನೆ ಮಾಡಿದ 50 ದಿನಗಳ ನಂತರ 5-6 ಸೆಂಟಿಮೀಟರಷ್ಟು ಮೇಲ್ಭಾಗದ ಕುಡಿಜಿಯುಟುವುದು ಹಾಗೂ 10 ಗ್ರಾಂ 19-19-19 ಸಿಂಪಡಿಸುವುದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಕವಲೊಡೆದು ಕಾಯಿಗಳ ಸಂಖ್ಯೆ ಹೆಚ್ಚಾಗ್ತದೆ. ಇನ್ನು ಪೈಟೋತ್ಪೆರ ಮಚ್ಚೆ ರೋಗದ ತೀವ್ರತೆ ಹೆಚ್ಚಾಗಿರುವ ಹೊಲಗಳಲ್ಲಿ 3 ಗ್ರಾಂ ಮೆಟಾಲಾಕ್ಸಿಕಲ್ ಶಿಲೀಂದ್ರನಾಶಕವನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಬೆಳೆಗೆ ಸಿಂಪರಣೆ ಮಾಡುವುದರಿಂದ ರೋಗವನ್ನು ಹತೋಟಿ ಮಾಡಬಹುದು. ಮೆಣಸಿನಕಾಯಿ ನಾಟಿ ಮಾಡುವಾಗ ಸಸಿಗಳನ್ನು ಟ್ರೈಕೋಡರ್ಮ ಅಥವಾ ಸುಡೋಮೊನಾಸ್ ಜೈವಿಕ ಗೊಬ್ಬರದ ದ್ರಾವಣದಲ್ಲಿ ಅದ್ದಿ ನಾಟಿ ಮಾಡಬೇಕು. ಹೂ ಬಿಡುವ ಹಂತದಲ್ಲಿ 5 ಮಿಲಿಲೀಟರ್ ನೆಪ್ತಲಿಕ್ ಅಸೆಟಿಕ್ ಆಸಿಡನ್ನು 100 ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸುವುದರಿಂದ ಹೂ ಉದುರುವುದನ್ನು ನಿಯಂತ್ರಣ ಮಾಡಬಹುದು. ಮಳೆಗಾಲದಲ್ಲಿ ಬೆಳೆದು ನಿಂತ ಎಳೆಹುಲ್ಲನ್ನು ಮುಂಜಾನೆ ಮಂಜು ಬಿದ್ದಿರುವ ಸಂದರ್ಭದಲ್ಲಿ ಕುರಿ ಮೇಕೆಗಳಿಗೆ ಮೇಯಿಸಬಾರದು. ಇದರಿಂದ ಕರಳುಬೇನೆ ರೋಗ ಕಾಣಿಸಿಕೊಳ್ಳುವ ಸಾಧ್ಯತೆ ಇರ್ತದೆ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ರೈತ ಬಾಂಧವರೇ ನಿಮ್ಮ ಸಮೀಪದ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ಕೃಷಿ ಪರಿಣಿತರನ್ನು ಭೇಟಿಯಾಗಬಹುದು. ಇದುವರೆಗೆ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳಿದ್ರಿ. ರೈತ ಬಾಂಧವರೇ, ಈಗ ಕೇಳೋಣ ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿರುವ ಪೇಟೆ ಧಾರಣೆಯನ್ನು ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಹಾಗೂ ಗರಿಷ್ಠ ಪ್ರಮಾಣದಲ್ಲಿ. ಮೊದಲಿಗೆ ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿರುವ ಪೇಟೆ ಧಾರಣೆ ನೋಡೋಣ. ಸಜ್ಜೆ ಜವಾರಿ ಕನಿಷ್ಠ 2607 ರೂಪಾಯಿಗಳಿಂದ 2607 ರೂಪಾಯಿಗಳು. ಹತ್ತಿ ಹೈಬ್ರಿಡ್ 44 6578 ರೂಪಾಯಿಗಳಿಂದ 7155 ರೂಪಾಯಿಗಳು. ಹೆಸರುಕಾಳು ಜವಾರಿ 5206 ರೂಪಾಯಿಗಳಿಂದ 7156 ರೂಪಾಯಿಗಳು. ಶೇಂಗಾ 3619 ರೂಪಾಯಿಗಳಿಂದ 4503 ರೂಪಾಯಿಗಳು. ಭತ್ತ 1949 ರೂಪಾಯಿಗಳಿಂದ 2249 ರೂಪಾಯಿಗಳು. ಇನ್ನು ಕೆಂಪು ತೊಗರಿ 5229 ರೂಪಾಯಿಗಳಿಂದ 6465 ರೂಪಾಯಿಗಳು. ಇವಿಷ್ಟು ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿರುವ ಪೇಟೆ ಧಾರಣೆಯಾದರೆ ಇನ್ನು ಲಿಂಗಸುಗೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿರುವ ಪೇಟೆ ಧಾರಣೆ ಈ ರೀತಿಯಾಗಿದೆ. ಸಜ್ಜೆ ಇತರೆ ಕನಿಷ್ಠ 2550 ರೂಪಾಯಿಗಳಿಂದ ಗರಿಷ್ಠ 2550 ರೂಪಾಯಿಗಳು. ಸೂರ್ಯಕಾಂತಿ 6120 ರೂಪಾಯಿಗಳಿಂದ 6150 ರೂಪಾಯಿಗಳು. ತೊಗರಿ 6250 ರೂಪಾಯಿಗಳಿಂದ 6300 ರೂಪಾಯಿಗಳು. ಸ್ನೇಹಿತರೆ, ಇದುವರೆಗೆ ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿರುವ ಪೇಟೆ ಧಾರಣೆಯನ್ನು ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಹಾಗೂ ಗರಿಷ್ಠ ಪ್ರಮಾಣದಲ್ಲಿ ಕೇಳಿದರೆ, ಇದರಲ್ಲಿ ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಹಾಗೂ ಲಿಂಗಸುಗೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿರುವ ಪೇಟೆ ಧಾರಣೆಯನ್ನು ಆರಿಸಿದರೆ. ಇದುವರೆಗೆ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ ಪ್ರಸಾರವಾಯಿತು. ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಕೇಳೋಣ ಜನಪದ ಸಂಗೀತ ಕಾರ್ಯಕ್ರಮವನ್ನು. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ ಎಐ ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು, ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು, ಲೈಫ್ ಟೈಮ್. ಎಲ್ಐಸಿಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ, ಎಲ್ಐಸಿಯ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಕುಷ್ಟಗಿ ತಾಲೂಕಿನ ಹಬಲ್ಕಟ್ಟಿ ಗ್ರಾಮದ ದವಲ್ಸಬಾತ್ತರ್ ಮತ್ತು ಸಂಗಡಿಗರಿಂದ ಗೀಗಿ ಪದಗಳನ್ನು ಇನ್ನಿದೀಗ ಕೇಳೋಣ. ಹತ್ತದಾಯಕ ನಿಮ್ಮ ಚಂದ್ರ